ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣಿನ ಮೌಲ್ಯವರ್ಧನೆ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ, ರೈತರಿಗೆ ಸಲಹೆ ಇವೆಲ್ಲ ಇದ್ದಾವೆ ಕೇಳೋಣಂತೆ. ರೈತ ಬಾಂಧವರು ಇದೀಗ ಕೇಳೋಣ. ವಿಜ್ಞಾನಿಗಳಾದ ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೊಂದಿಗೆ ಮಾವಿನ ಹಣ್ಣಿನ ಮೌಲ್ಯವರ್ಧನೆ ಈ ಕುರಿತು ಸಂದರ್ಶನವನ್ನು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣಿನ ಮೌಲ್ಯವರ್ಧನೆ ಕುರಿತು ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರಿಂದ ಮಾಹಿತಿ. ಮಾವಿನ ಹಣ್ಣನ್ನ ಹಣ್ಣುಗಳ ರಾಜ ಅಂತಾನೆ ಹೇಳ್ತಾರೆ. ನಮ್ಮ ಕೊಪ್ಪಳ ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ನಮ್ಮಲ್ಲಿ ಹೆಚ್ಚಾನೆಚ್ಚು ಬೇಮಿಷ ಮತ್ತೆ ಕೇಸರ್ ಮಾವಿನ ಹಣ್ಣನ್ನ ಜಾಸ್ತಿ ಬೆಳೀತಾರೆ. ಮಾವಿನ ಹಣ್ಣಂತ ವಿಷಯ ಬಂದಾಗ ಹೆಚ್ಚಾನೆಚ್ಚು ಮಾವಿನ ಹಣ್ಣು ಹೆಚ್ಚಾಗಿ ಹಣ್ಣಿನ ರೂಪದಲ್ಲಿ ರಸ್ತಾಗುತ್ತೆ. ಅದರ ನಂತರ ಒಂದು ಗಾಳಿ ಹೊಡೆತದಿಂದ ಬಿದ್ದಿರೋ ಹಣ್ಣಾಗಿರ್ಬೋದು ಅಥವಾ ಸಣ್ಣ ಗಾತ್ರ ಹಣ್ಣಾಗಿರ್ಬೋದು, ಅವು ಹೊಲಗಳಲ್ಲೇ ಉಳಿದು ವೇಸ್ಟ್ ಆಗೋಗುತ್ತೆ. ಇದರಿಂದ ರೈತರಿಗೆ ಬಹಳಷ್ಟು ಒಂದು ನಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಗಾಳಿ ಹೊಡೆತದಿಂದ ಬಿದ್ದಿರೋ ಹಣ್ಣುಗಳಾಗಿರ್ಬೋದು ಅಥವಾ ಕಾಯಿಗಳಾಗಿರ್ಬೋದು ಅಥವಾ ಸಣ್ಣ ಹಣ್ಣುಗಳನ್ನು ಸಹ ನಾವು ರೈತ ಅಥವಾ ರೈತ ಮಹಿಳೆಯರು ಒಂದು ಮೌಲ್ಯವರ್ಧನೆ ಮುಖಾಂತರ ಅದನ್ನಕ್ಕೆ ಒಳ್ಳೆ ಒಂದು ರೂಪ ಕೊಟ್ಟು ಮಾರಾಟ ಮಾಡ್ಬೋದು. ಇದಕ್ಕಿಂತ ಮುಂಚೆ ಮಾವಿನ ಹಣ್ಣನ್ನಂತ ತೆಗೆದುಕೊಂಡಾಗ ಮಾವಿನ ಹಣ್ಣಲ್ಲಿ ಪೋಷಕಾಂಶಗಳಂತ ತೆಗೆದುಕೊಂಡಾಗ ಮಾವಿನ ಹಣ್ಣು ಒಂದು ಪೌಷ್ಟಿಕ ಭರಿತ ಹಣ್ಣು ಅಂತಾನೆ ಹೇಳ್ಬೋದು. ಇದರಲ್ಲಿ ಬೇರೆ ಒಂದು ಹಣ್ಣನ್ನು ಕಂಪೇರ್ ಮಾಡಿ ನೋಡಿದಾಗ ಇದರಲ್ಲಿ ವೈಟಮಿನ್ ಜೀವಸತ್ವ ಅತಿ ಹೆಚ್ಚಿದೆ. ಅಂದ್ರೆ 4,800 ಆಯೋ 4,800 ಆಯೋಷ್ಟು ವಿಟಮಿನ್ ಎ ಇರೋದ್ರಿಂದ ಇದು ಒಂದು ಕಣ್ಣುಗಳ ಆರೋಗ್ಯಕ್ಕೆ ಬಹಳ ಸೂಕ್ತವಾದ ಒಂದು ಆಹಾರ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇದರಲ್ಲಿರುವಂತ ಒಂದು ಕಬ್ಬಿಣದ ಅಂಶ ಬೇರೆ ಹಣ್ಣಕ್ಕಿಂತ ಹೆಚ್ಚಾಗಿದೆ. ಅದೇ ಅಲ್ಲದೆ ಇದರಲ್ಲಿರುವಂತ ವೈಟಮಿನ್ ಸಿ ಅಂಶ, ಒಂದ್ ಹಣ್ಣನ್ನ ನಾವು ಒಂದು 60 ಗ್ರಾಂನಷ್ಟು ಹಣ್ಣನ್ನ ನಾವು ತಿಂದಾಗ ನಮಗೆ ಮಿನಿಮಮ್ ಒಂದು 16-20 ಮಿಲಿಗ್ರಾಂನಷ್ಟು ಹಣ್ಣಲ್ಲಿ ವಿಟಮಿನ್ ಸಿ ಸಿಗುತ್ತೆ. ಈ ಹಣ್ಣುಗಳನ್ನ ನಾವು ಸೀಸನ್ ಇಲ್ದಾಗೂ ಸಹ ನಾವು ಇದನ್ನ ಒಂದು ಬೇರೆ ಪದಾರ್ಥಗಳ ಅಥವಾ ಒಂದು ಮೌಲ್ಯವರ್ಧಿತ ಪದಾರ್ಥಗಳ ಮುಖಾಂತರ ಉಳಿಸ್ಕೋಬಹುದು. ಈಗ ಒಂದು ಮಾವಿನ ಹಣ್ಣನ್ನ ನಾವು ಯಾವ ರೀತಿ ಸಂಸ್ಕರಣೆ ಮಾಡ್ಬೋದು ಅಂತ, ಈಗ ಮಾವಿನ ಹಣ್ಣನ್ನ ಮಾವಿನಕಾಯಿ ಹಂತದಲ್ಲೂ ಸಹ ಸಂಸ್ಕರಣೆ ಮಾಡ್ಬೋದು ಮತ್ತು ಹಣ್ಣಿನ ರಸ ಸಹ ಸಂಸ್ಕರಣೆ ಮಾಡೋದು. ಈ ಮಾವಿನ ಹಣ್ಣ ಕಾಯಿ ಇದ್ದಾಗ ಅಂದ್ರೆ ಕೆಲವೊಮ್ಮೆ ಮಂಗಗಳ ಕಾಟದಿಂದ ಅಥವಾ ಒಂದು ಅಕಾಲಿಕ ಮಳೆ ಅಥವಾ ಗಾಳಿಯಿಂದ ಪೀಚ್ ಆಗಿರುವ ಅಥವಾ ಮಾವಿನಕಾಯಿ ಇನ್ನು ಹಣ್ಣ ಮಾಗೋಕ್ಕಿಂತ ಸಮಯ ಮುಂಚಿತವಾಗಿ ಬಿದ್ದಿರುತ್ತೆ. ಅಂತ ಕಾಯಿಗಳನ್ನ ನಾವು ಉಪಯೋಗಿಸ್ಕೊಂಡ್ಬಿಟ್ಟು ಸಾಕಷ್ಟು ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಬಹುದು. ಅದರಲ್ಲಿ ಪ್ರಮುಖವಾಗಿ ಹೆಚ್ಚಾನೆಚ್ಚು ತಯಾರಿಸುವಂತ ಒಂದು ಮಾವಿನಕಾಯಿ ಮೌಲ್ಯವರ್ಧಿತ ಪದಾರ್ಥ ಅಂದ್ರೆ ಆಮ್ಚೂರ್ ಪೌಡರ್. ಆಮ್ಚೂರ್ ಪೌಡರ್ ಅನ್ನ ನಾವು ಒಂದು ಕಾಯಿ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಮತ್ತು ಸಿಪ್ಪೆ ತೆಗಿಲಾರ್ದೆ ಮಾಡಬಹುದು. ಇದನ್ನ ನಾವು ಬಿಸಿಲಲ್ಲಿ ಒಂದು ಉಪ್ಪಿನ ದ್ರಾವಣದಲ್ಲಿ ನೆನೆಸಿಬಿಟ್ಟು ಮಾವಿನಕಾಯಿಯನ್ನ ಮೊದಲು ಸ್ವಚ್ಛ ಮಾಡ್ಕೋಬೇಕು. ನಂತರ ಅದನ್ನ ಒಂದು ಹೋಳುಗಳ ಆಕಾರದಲ್ಲಿ ಕಟ್ ಮಾಡಿ ಅದನ್ನ 5-6 ನಿಮಿಷ ಉಪ್ಪಿನ ದ್ರಾವಣದಲ್ಲಿ ನೆನೆಸಿ ನಂತರ ಅದನ್ನ ಬಿಸಿಲಲ್ಲಿ ಅಥವಾ ಸೋಲಾರ್ ಡ್ರೈಯರ್ ಅಲ್ಲಿ ಒಣಗಿಸಿ ಆ ಒಂದು ಮಾವಿನಕಾಯಿ ಆ ಒಂದು ಪೀಸ್ ಗಳನ್ನ ನಾವು ವರ್ಷಾನಿಡಿ ನಾವು ಶೇಖರಿಸಿ ಇಡ್ಬೋದು. ಅಥವಾ ಅದನ್ನ ಪೌಡರ್ ಮಾಡಿ ಆಮ್ಚೂರ್ ಪೌಡರ್ ರೂಪದಲ್ಲಿ ಸಹ ಅದನ್ನ ಉಪಯೋಗಿಸ್ಕೋಬಹುದು. ಇದು ಒಂದು ಮಾವಿನಕಾಯಿಯನ್ನ ಒಂದು ಸಂಸ್ಕರಣೆ ಮಾಡುವ ವಿಧಾನ. ಅದಲ್ಲದೆ ಮಾವಿನಕಾಯಿಯಿಂದ ಈಗಾಗಲೇ ಎಲ್ರಿಗೂ ಗೊತ್ತಿದೆ, ಮಾವಿನಕಾಯಿ ಉಪ್ಪಿನಕಾಯಿನೂ ಸಹ ಮಾಡ್ಬೋದು, ಅದೇ ರೀತಿ ಮಾವಿನಕಾಯಿ ಚಟ್ನಿ ಸಹ ಮಾಡ್ತಾ ಇದ್ದಾರೆ. ಅದಲ್ಲದೆ ಅದರ ಜೊತೆಗೆ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಒಂದು ವೇಸ್ಟ್ ಆಗಿರುವ ಅಥವಾ ಸಣ್ಣದಾಗಿರುವಂತಹ ಮಾವಿನ ಹಣ್ಣನ್ನು ಸಹ ನಾವು ಅಥವಾ ಕಡಿಮೆ ಮಾವಿನ ಹಣ್ಣಿನ ಬೆಲೆ ಕುಸಿದಾಗ ಆ ಮಾವಿನ ಹಣ್ಣನ್ನು ಅನೇಕ ರೀತಿ ಒಂದು ಪದಾರ್ಥಗಳ ಮುಖಾಂತರ ನಾವು ಶೇಖರಿಸಿ ಇಡಬಹುದು. ಮೊದಲನೇದಾಗಿ ಅತಿ ಹೆಚ್ಚು ಮಾವಿನ ಹಣ್ಣಿನ ಸಂಸ್ಕರಣೆ ಪದಾರ್ಥ ಅಂದ್ರೆ ಮಾವಿನ ಹಣ್ಣಿನ ಜಾಮ್. ಈ ಮಾವಿನ ಹಣ್ಣಿನ ಜಾಮ್ ಅನ್ನ ಬರೀ ಒಂದೇ ಹಣ್ಣಿನಿಂದ ಸಹ ನಾವು ಮಾವಿನ ಹಣ್ಣಿನ ಜಾಮ್ ಅನ್ನ ಮಾಡಬಹುದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳಂದ್ರೆ ಮಾವಿನ ಹಣ್ಣು 1 ಕೆಜಿ, ಸಕ್ಕರೆ 700 ಗ್ರಾಂ, ಸಿಟ್ರಿಕ್ ಆಸಿಡ್ ಅಥವಾ ನಿಂಬೆ ಉಪ್ಪು ಅಂತಾನು ಹೇಳ್ತೀವಿ 2 ಗ್ರಾಂ, ಇದಕ್ಕೆ ಒಂದು ಸಂಸ್ಕರಣಾ ಕೆಮಿಕಲ್ ಅಂತಾಗಿ ಒಂದು ಪೊಟ್ಯಾಸಿಯಂ ಮೆಟಾಬಾಯ್ ಸಲ್ಫೇಟ್ ಅಂತ ಉಪಯೋಗಿಸ್ತೀವಿ. ಈ ಪೊಟ್ಯಾಸಿಯಂ ಮೆಟಾಬಾಯ್ ಸಲ್ಫೇಟ್ 1.5 ಗ್ರಾಂ ನಷ್ಟು ಕೆಮಿಕಲ್ ಶಾಪ್ ಅಲ್ಲೂ ಸಹ ಸಿಗುತ್ತೆ. ಈ ಚೆನ್ನಾಗಿದ್ದ ಮಾವಿನ ಹಣ್ಣಿನ ತಿರುಳನ್ನು ತೆಗೆದ್ಬಿಟ್ಟು ಅದನ್ನ ನಾವು ಆ ತಿರುಳನ್ನ ನಾವು ತೆಳುವಾದ ಬಟ್ಟೆಯಲ್ಲಿ ಅಥವಾ ಒಂದು ಸಾಣಿಗೆಯಿಂದ ನಾವು ಸೋಸಬೇಕು. ಶಿಫಾರಸು ಮಾಡಿದ ಸಕ್ಕರೆಯನ್ನ ಸೇರಿಸ್ಬಿಟ್ಟು ಮಂದ ಉರಿಯಲ್ಲಿ ಕಾಯಿಸ್ಬೇಕು. ಈ ಕಾಯಿಸಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಸ್ವಲ್ಪ ನಿಂಬೆ ಉಪ್ಪನ್ನು ಸೇರಿಸ್ಬೇಕು. ನಿಂಬೆ ಉಪ್ಪು ಸೇರಿಸಿದಾಗ ಅದು ಜಾಮಿನ ಹದಕ್ಕೆ ಬರುತ್ತೆ. ಜಾಮಿನ ಹದ ಬಂದಾಗ ಅಂದ್ರೆ ಸಕ್ಕರೆ ಪಾಕದಲ್ಲಿ ಹೆಂಗೆ ನಾವು ಒಂದೆಳೆ ತೆಗಿತೀವಿ ಅದೇ ರೀತಿ ಒಂದು ಪದರ್ನಂತ ಬಂದಾಗ ಇದರನ್ನ ನಾವು ಚಮಚದಿಂದ ನಾವು ಮಿಶ್ರಣವನ್ನ ಕೆಳಗೆ ಬೀಳಿಸಿದಾಗ ಅದು ವಿ ಆಕಾರದಲ್ಲಿ ಬೀಳ್ಬೇಕು, ಅವಾಗ ಜಾಮ್ ಹದ ಬಂದಿದೆ ಅಂತ ಅರ್ಥ. ಈ ಜಾಮಿಗೆ ನಾವು ಬಿಸಿ ಇರುವಾಗಲೇ ಒಂದು ಸ್ವಚ್ಛವಾದ ಬಟ್ಟಲಲ್ಲಿ ಹಾಕಿ ನಾವು ಶೇಖರಿಸಿ ಇಡ್ಬೋದು. ನಾವು ಯಾವ್ದೋ ಒಂದು ಪ್ರಿಸರ್ವೇಟಿವ್ ಹಾಕುವ ಅವಶ್ಯಕತೆ ಇಲ್ಲ. ಅಥವಾ ನಾವು ಇದನ್ನ ಪ್ರಾಡಕ್ಟ್ ಅನ್ನ ನಾವು 6 ತಿಂಗಳ ತನಕ ನಾವು ಶೇಖರಿಸಬಹುದು ಅಂದ್ರೆ ಪೊಟ್ಯಾಸಿಯಂ ಮೆಟಾಬಾಯ್ ಸಲ್ಫೇಟ್ ಅನ್ನ ನಾವು ಕೊನೆಯ ಹಂತದಲ್ಲಿ ಶೇಖರಿಸಬೇಕು. ಯಾವುದೇ ಪ್ರಿಸರ್ವೇಟಿವ್ ನಾವು ಆಹಾರದಲ್ಲಿ ಸೇರಿಸಿದಾಗ ಅದನ್ನ 1-1.5 ಗಂಟೆ ತನಕ ಅದನ್ನ ತಿನ್ನಬಾರ್ದು. ಇನ್ನೊಂದು ಉಪಯುಕ್ತ ಒಂದು ಸಂಸ್ಕರಣಾ ಪದಾರ್ಥ ಅಂತಂದ್ರೆ ಮಾವಿನ ಹಣ್ಣಿನ ಕ್ಯಾಂಡಿ. ಇದು ಅತಿ ಹೆಚ್ಚು ನಮ್ಮ ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಈ ಕಡೆ ಆಂಧ್ರಪ್ರದೇಶದಲ್ಲಿ ಹೆಚ್ಚು ಬಳಕೆ ಇರುವಂತ ಇದು ಪದಾರ್ಥ. ಇದನ್ನು ಸಹ ನಾವು ಮಹಿಳೆಯರು ಅತಿ ಸುಲಭವಾಗಿ ಮಾಡಬಹುದು. ಇದಕ್ಕೆ ಯಾವ್ದಾದ್ರೂ ಮಾವಿನ ಹಣ್ಣು ಆದ್ರೂ ನಡೆಯುತ್ತೆ. ಮಾವಿನ ಹಣ್ಣಿನ ತಿರುಳು 1-1.5 ಕೆಜಿಗೆ, ಸಕ್ಕರೆ 1.5 ಕೆಜಿ ಅಂದ್ರೆ ಸಮ ಪ್ರಮಾಣದಲ್ಲಿ ಸಕ್ಕರೆಯನ್ನು ತೆಗೆದುಕೊಳ್ಬೇಕು. ಇದಕ್ಕೆ ಪೊಟ್ಯಾಸಿಯಂ ಮೆಟಾಬಾಯ್ ಸಲ್ಫೇಟ್ 2 ಗ್ರಾಂನಷ್ಟು ಹಾಕ್ಬೇಕು. ಚೆನ್ನಾಗಿರುವಂತ ಮಾವಿನ ಹಣ್ಣು ತಿರುಳನ್ನ ತೆಗೆದು ಅದನ್ನ ತಿರುಳಾದ ಬಟ್ಟೆಯಲ್ಲಿ ಸೋಸ್ಬೇಕು. ಯಾಕಂದ್ರೆ ಇದು ಸಹ ಸ್ವಲ್ಪ ನಾರಿನಾಂಶ ಇರೋದ್ರಿಂದ ಇದು ಪದಾರ್ಥದ ಒಂದು ನೋಟ ಅಥವಾ ಲುಕ್ ಅನ್ನ ಚೇಂಜ್ ಮಾಡುತ್ತೆ. ಆದ್ರಿಂದ ಇದನ್ನ ಸೋಸ್ಕೋಬೇಕು. ನಂತರ ಇದನ್ನ ಸಕ್ಕರೆ ಮತ್ತು ಸೌರಕ್ಷಣೆ ಸೇರಿಸಿ ಇದನ್ನ ಸ್ಟೀಲ್ ತಟ್ಟೆಯಲ್ಲಿ ಅಥವಾ ಒಂದು ಟ್ರೇಗಳಲ್ಲಿ ನಾವು ಎಣ್ಣೆ ಸವರಿಸಿ ಅಥವಾ ಯಾವ್ದಾದ್ರು ದಿಡಿ ಸವರಿದ ತಟ್ಟೆಯಲ್ಲಿ ಹಾಕಿ ಅದರ ಮೇಲೆ ಒಂದು ತೆಳುವಾದ ಬಟ್ಟೆಯಲ್ಲಿ ನಾವು ಬಿಸಿಲಲ್ಲಿ ಒಣಗಿಸಬಹುದು. ಅಥವಾ ಹಾಟ್ ಏರ್ ಓವರ್ ಅಥವಾ ಸೋಲಾರ್ ಡ್ರೈ ಅಲ್ಲಿ 6-8 ಗಂಟೆಯಲ್ಲಿ ಒಣಗುತ್ತೆ. ಬಿಸಿಲಲ್ಲಾದ್ರೆ ಇದಕ್ಕೆ ಒಂದು 2-3 ದಿನ ತಗೊಳುತ್ತೆ. ಒಣಗಿಸಿದ ನಂತರ ಇದು ದಪ್ಪವಾದ ತಿರುಳಿರುತ್ತೆ. ಇದನ್ನ ನಾವು ಒಂದೇ ಪದರಾಗಿಯೂ ಮಾಡಬಹುದು ಅಥವಾ ಪದರ ಪದರಾಗಿ ಸಹ ಮಾಡಬಹುದು. ಅಂದ್ರೆ ಆ ಒಂದು ತಿರುಳಿನ ಪದರ ಒಣಗಿದ ನಂತರ ಅದರ ತಿರುಳಿನ ಮೇಲೆನೆ ಇನ್ನೊಂದನ್ನ ನಾವು ಹಾಕಿ ಒಣಗಿಸಬಹುದು. ಅಥವಾ ಒಂದೇ ತಿರುಳನ್ನ ನಾವು ಅದನ್ನ ರೋಲ್ ಆಗಿ ಸಹ ಅದನ್ನ ಉಪಯೋಗಿಸಬಹುದು. ಈ ರೋಲ್ ಅನ್ನ ನಮ್ಮ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ ನಾವು ಇದು ಸಂಗ್ರಹಿಸಿ ನಾವು 6 ತಿಂಗಳವರೆಗೆ ನಾವು ಉಪಯೋಗಿಸಬಹುದು. ಇವು ನಮ್ಮಲ್ಲಿ ಅತಿ ಹೆಚ್ಚು ಬಳಕೆ ಇರುವಂತ ಪದಾರ್ಥಗಳು. ಅದರಂತೇನೆ ಇನ್ನು ಮಾವಿನ ಹಣ್ಣಿನಲ್ಲಿ ಅತಿ ಹೆಚ್ಚಾಗಿ ಸಂಸ್ಕರಣೆ ಮಾಡುವಂತ ಒಂದು ಪದಾರ್ಥ ಅಂದ್ರೆ ಮಾವಿನ ಹಣ್ಣಿನ ಜ್ಯೂಸ್. ಇದು ಹೆಚ್ಚಾಗಿ ಎಲ್ಲಾ ಅಂಗಡಿಗಳಲ್ಲೂ ನಮಗೆ ಸಿಗುತ್ತೆ. 1 ಕೆಜಿ ಮಾವಿನ ತಿರುಳಿಗೆ 1 ಕೆಜಿ 200 ಗ್ರಾಂ ಅಷ್ಟು ಸಕ್ಕರೆ ಬೇಕಾಗಿರುತ್ತೆ. ಇದಕ್ಕೆ ಸಿಟ್ರಿಕ್ ಆಮ್ಲ ಅಂದ್ರೆ ನಿಂಬೆ ಉಪ್ಪು 25 ಗ್ರಾಂ, ಅದಕ್ಕೆ ಸ್ವಲ್ಪ ಎಸೆನ್ಸ್. ಎಸೆನ್ಸ್ ಹಾಕ್ಲಿಕ್ಕೆ ಕಾರಣ ಅಂತಂದ್ರೆ ಒಂದು ವಾಸನೆಗೆ. ನಂತರ ಪೊಟ್ಯಾಸಿಯಂ ಮೆಟಾಬಾಯ್ ಸಲ್ಫೇಟ್ ಪ್ರಿಸರ್ವೇಟಿವ್ ಅಥವಾ ಒಂದು ರಾಸಾಯನಿಕ 1.5 ಮಿಲಿಗ್ರಾಂ ಬೇಕಾಗುತ್ತೆ. ಈ ಹಣ್ಣುಗಳನ್ನ ತಿರುಳನ್ನ ತೆಗೆದುಕೊಳ್ಬೇಕು. ತಿರುಳನ್ನ ತೆಗೆದುಕೊಂಡು ಇದನ್ನು ಸಹ ಸೋಸ್ಕೊಳ್ಬೇಕು. ತಿರುಳನ್ನು ಒಲೆಯ ಮೇಲೆ ನೀರು ಮತ್ತು ಸಕ್ಕರೆಯನ್ನ ಬಿಸಿ ಮಾಡ್ಕೋಬೇಕು. ನೀರು ಸಕ್ಕರೆ ಯಾವ ರೀತಿ ಅಂದ್ರೆ ಬರೀ ಸಕ್ಕರೆ ಕರಗುವಂತಿರಬೇಕು. ಈ ಸಕ್ಕರೆ ಕರಗಿದ ನೀರಿನಲ್ಲಿ ನಾವು ಸಿಟ್ರಿಕ್ ಆಮ್ಲ ಮತ್ತೆ ಜ್ಯೂಸ್ ಅನ್ನ ನಾವು ಬಹಳ ದಿನದವರೆಗೆ ಶೇಖರಣೆ ಮಾಡ್ಕೋಬೇಕಂದ್ರೆ ನಾವು ಪ್ರಿಸರ್ವೇಟಿವ್ ಆಡ್ ಮಾಡ್ಬೇಕು. ಈ ಪ್ರಿಸರ್ವೇಟಿವ್ ಆಡ್ ಮಾಡಿ ವಾಸನೆಗೆ ನಾವು ಎಸೆನ್ಸ್ ಹಾಕಬಹುದು. ಎಸೆನ್ಸ್ ಹಾಕಿ ನಂತರ ಈ ಒಂದು ಸಕ್ಕರೆ ನೀರಿಗೆ ನಾವು ಆರಿದ ಮೇಲೆ ಇದಕ್ಕೆ ನಾವು ಹಣ್ಣಿನ ರಸವನ್ನ ಸೇರಿಸಿ ನಾವು ಸ್ವಚ್ಛವಾದ ಬಾಟ್ಲಿಗೆ ಹಾಕಿ ನಾವು ಅದನ್ನ ಶೇಖರಣೆ ಮಾಡಬಹುದು ಅಥವಾ ಉಪಯೋಗಿಸ್ಕೋಬಹುದು. ಈ ರೀತಿಯಾಗಿ ಮಾವಿನ ಹಣ್ಣನ್ನ ನಾವು ಅನೇಕ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬಹುದು. ಮಾವಿನ ಹಣ್ಣು ಕೇವಲ ಒಂದು ಹಣ್ಣಷ್ಟೇ ಅಲ್ಲದೆ ಇದನ್ನು ಬಹಳಷ್ಟು ಒಂದು ಔಷಧ ಆಗಿ ಸಹ ಉಪಯೋಗಿಸ್ತಾರೆ. ಮಾವಿನ ಪ್ರತಿಯೊಂದು ಭಾಗಗಳು ಸಹ ಒಂದು ಔಷಧಿ ರೂಪದಲ್ಲಿ ಸಹ ಉಪಯೋಗಿಸ್ತಾರೆ. ಉದಾಹರಣೆಗೆ ಅಂದ್ರೆ ಮಾವಿನ ರಸಕ್ಕೆ ಜೇನುತುಪ್ಪ ಸೇರಿಸಿ ಅದನ್ನು ಉಪಯೋಗಿಸ್ತಾ ಬಂದಾಗ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಅದೇ ರೀತಿ ಮಲಬದ್ಧತೆ ಸಮಸ್ಯೆ ಸಹ ಕಡಿಮೆ ಆಗುತ್ತೆ. ಆ ಮಾವಿನ ಹಣ್ಣಿನ ಒಂದು ಸೀಸನ್ ಅಥವಾ ಒಂದು ಕಾಲದಲ್ಲಿ ಪ್ರತಿದಿನ ತಿಂತ ಬಂದ್ರೆ ಕಣ್ಣಿನ ದೃಷ್ಟಿ ಸಹ ಉತ್ತಮವಾಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಮಾವಿನಕಾಯಿಯನ್ನು ಸಹ ತಿಂತ ಬಂದ್ರೆ ಆಯಾಸ ಆಗಿದ್ರೆ ಅಥವಾ ಬಳಲಿಕೆ ಆದ್ರೂ ಸಹ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ತಾರೆ. ಮಾವಿನಕಾಯಿ ತೊಟ್ಟಲ್ಲಿ ಮುರಿದಾಗ ಅದರಿಂದ ಬರುವಂತ ಅಂಟು ದ್ರವಗಳನ್ನು ಸಹ ಈ ಉಳ್ಳಗಡ್ಡೆ ಆಗಿರ್ಬೋದು, ಚರ್ಮದ ಕಾಯಿಲೆಗಳಾದ ಗಜಕರಣ ಅಥವಾ ಇಸಬುಗಳಿಗೆ ಸಹ ಹಚ್ಚೋದ್ರಿಂದ ಗುಣವಾಗುತ್ತೆ ಅಂತಾನೆ ಹೇಳ್ತಾರೆ. ಇದರಿಂದ ಮಾವಿನ ಹಣ್ಣು ಒಂದು ಹಣ್ಣುಗಳ ರಾಜ ಅಂತಾನೆ ಹೇಳ್ಬೋದು. ಇದುವರೆಗೆ ಮಾವಿನ ಹಣ್ಣಿನ ಮೌಲ್ಯವರ್ಧನೆ ಕುರಿತು ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಕವಿತಾ ಉಳ್ಳಿ ಕಾಶಿ ಅವರಿಂದ ಮಾಹಿತಿ ಕೇಳಿದಿರಿ. ರೈತ ಬಂಧುವರು ಇದೀಗ ಕೇಳೋಣ ಹವಾಮಾನ ವರದಿಯನ್ನ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಒಂದು ಹಿಂಗಾರಿನ ಹಂಗಾಮ, ಅದು ಹಿಂಗಾರಿನ ಬೆಳೆಗಳ ರಾಶಿಯ ಸಮಯ ಕೂಡ ಹೌದು. ಈಗ ಮುಂದಿನ ಒಂದು ವಾರದ ನಾವು ಹವಾಮಾನದ ಒಂದು ಮುನ್ಸೂಚನೆ ನೋಡೋದಾದರೆ ನಮ್ಗೆ ಈ ಒಂದು ನೆಕ್ಸ್ಟ್ ಒಂದು ವಾರದವರೆಗೂ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಹಾಗೆ ಗರಿಷ್ಠ ಉಷ್ಣಾಂಶವು ಸುಮಾರು 29°C ಲಿಂದ 30°C, ಕನಿಷ್ಠ ಉಷ್ಣಾಂಶ 17°C ಲಿಂದ 18°C ವರೆಗೂ ದಾಖಲಾಗುವ ಸಾಧ್ಯತೆ ಇದೆ. ಹಾಗೆ ಗಾಳಿಯ ವೇಗವು ಪ್ರತಿ ಗಂಟೆಗೆ ಸುಮಾರು 6.5 km ಲಿಂದ 9 km ಪ್ರತಿ ಗಂಟೆಗೆ ಬೀಸುವ ಸಾಧ್ಯತೆ ಇದೆ. ಸೊ ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ರೈತ ಬಾಂಧವರು ಈಗಾಗಲೇ ಏನೋ ಜೋಳ ಲೇಟ್ ಆಗಿ ಬಿತ್ತಿದ ಒಂದು ಜೋಳದಲ್ಲಿ ನೀರಿನ ಕೊರತೆ ಇತ್ತಪ್ಪ ಅಂತಂದ್ರೆ, ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ಇರೋದಿಲ್ಲ ಹಾಗೂ ತಮ್ಮ ನೀರಿನ ಒಂದು ಮೂಲಗಳಿತ್ತಂದ್ರೆ ತಾವು ಸ್ವಲ್ಪ ನೀರು ಕೊಡೋದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಆ ಮಣ್ಣಿನಲ್ಲಿರೋ ತೇವಾಂಶವನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ನಾವು ಎಡೆಕುಂಟೆಗಳನ್ನ ಹೊಡಿಬೇಕು, ಕಸದ ಹೊದಿಕೆಯನ್ನು ಹಾಕ್ಬೇಕು. ಸೊ ಈ ರೀತಿ ಮಾಡುವುದರಿಂದ ನಾವು ಈ ಚಳಿಗಾಲದಿಂದ ಮತ್ತು ಮಣ್ಣಿನಲ್ಲಿರುವ ತೇವಾಂಶವನ್ನು ಆವಿಯಾಗಿ ಹೋಗದೇ ಇರುವ ಹಾಗೆ ನೋಡ್ಕೋಬಹುದು. ಆಮೇಲೆ ಈಗ ಕಟಾವು ಮಾಡಿದ ಒಂದು ಉತ್ಪನ್ನಗಳನ್ನು ನಾವು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಶೇಖರಿಸಿಟ್ಕೊಳ್ಬೇಕಾಗತ್ತೆ. ಹಾಗೆ ರಾತ್ರಿಯ ಸಮಯದಲ್ಲಿ ಇಬ್ಬನಿ ಬೀಳುವುದರಿಂದ ತಾವು ಅವುಕರ ಮೇಲೆ ಪ್ಲಾಸ್ಟಿಕ್ ಕಾಗದಗಳನ್ನು ಹಾಕಿ ಸಂರಕ್ಷಿಸಿಟ್ಕೊಳ್ಬೇಕು. ಹಾಗೂ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಮ್ಗೆ ರಾತ್ರಿಯ ಉಷ್ಣಾಂಶದಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ಸುಮಾರು 16°C ಲಿಂದ 17°C ವರೆಗೂ ಈ ದಾಖಲಾಗುವ ಸಾಧ್ಯತೆ ಇರೋದ್ರಿಂದ ಪ್ರಾಣಿಗಳ ಒಂದು ಕೊಠಡಿ, ಏನು ಕೊಟ್ಟಿಗೆ ಅಂತ ಹೇಳ್ತೀವಿ, ಹಾಗೂ ಕೋಳಿಗೆ ಸಾಕಾಣಿಕೆ ಕೊಟ್ಟಿಗೆ ಆಗಿರ್ಬೋದು, ಈ ರೀತಿ ಸ್ವಲ್ಪ ಬೆಚ್ಚಗಿರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ ಈ ಶೀತದ ಗಾಳಿಯಿಂದ ಕಾಪಾಡ್ಕೋಬೇಕು. ಹಾಗೇನೆ ದನಕರಗಳನ್ನ ಮುಂಜಾವಿನ ಸಮಯದಲ್ಲಿ ಮೇಲಿಕ್ಕೆ ಬಿಡಬಾರದು, ಯಾಕಂದ್ರೆ ಸ್ವಲ್ಪ ನಮ್ಗೇನು ಇಬ್ಬನಿ ಬೀಳೋದ್ರಿಂದ ಅದು ಆ ದನಗಳ ಒಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಎಲ್ಲಾದರೂ ಸ್ವಲ್ಪ ಸಣ್ಣ ಸಣ್ಣ ಕಾಯಿಗಳನ್ನಾಗಲಿ ಹೂ ಏನಾದರೂ ಉದುರ್ತಾ ಇದ್ರೆ ಅದಕ್ಕೆ ನಾವು 0.25 ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅನ್ನ ಸಿಂಪರಣೆ ಮಾಡಬೇಕು ಪ್ರತಿ ಲೀಟರ್ ನೀರಿಗೆ ಬೆರೆಸಿ. ಮತ್ತು ಜೋಳದಲ್ಲಿಯೂ ಸಹ ನಾವು ಏನ ಈಗ ಸ್ವಲ್ಪ ನೀರಿನ ಒಂದು ಕೊರತೆ ಇತ್ತಂದ್ರೆ ನೀರ್ ಬಿಡಬೇಕು ಮತ್ತು ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಸೊ ಈ ರೀತಿ ಮಾಡಿ ನಾವು ನೀರಿನ ತೇವಾಂಶವನ್ನ ಕಾಪಾಡಿಕೊಂಡು ಹೋಗ್ಬೇಕು. ಹಾಗೂ ಹಿಂಗಾರಿನ ಬೆಳೆಯಾದ ಕಡಲೆಯಲ್ಲಿ ನಾವು ಈ ಹೆಲಿಕೋರ್ಪಾಸ್ ಪೊಡಾಪ್ಟರ್ ಕೀಡಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕಾಗಿ ನಾವು 0.15 ಮಿಲಿ ಲೀಟರ್ ಕ್ಲೋರಾಂಟ್ ಪೆಟ್ರೋಲ್ 18.5 SC ರೂಪದಲ್ಲಿರುತ್ತೆ, ಇದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಹಾಗೆ ಭತ್ತದ ಒಂದು ರೈತ ಬಾಂಧವರು ಭತ್ತದ ಒಂದು ನರ್ಸರಿಗಳನ್ನ ಹಾಕಿದ್ದಾರೆ ಆಲ್ರೆಡಿ, ಸಸಿ ಮಡಿಗಳಿಗೆ ನಾವು ರಾತ್ರಿ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಏನಾದ್ರೂ ರಾತ್ರಿ ಉಷ್ಣಾಂಶದಲ್ಲಿ ನಮ್ಗೆ ಇಳಿಕೆಯಾಗುವ ಸಾಧ್ಯತೆ ಇರುವುದರಿಂದ ಅದರಲ್ಲಿಂದ ಏನಾಗುತ್ತೆ, ಆ ನರ್ಸರಿ ಸಣ್ಣ ಸಣ್ಣ ಸಸಿಗಳಿಗೆ ತೊಂದರೆ ಆಗುತ್ತೆ. ಸೊ ಅದಕ್ಕಾಗಿ ನಾವು ಪಾಲಿಥಿನ್ ಹಾಳೆಯಿಂದ ಮುಚ್ಚಬೇಕಾಗತ್ತೆ ಮತ್ತು ಬೆಳಗ್ಗೆ ಎದ್ದು ತಾವು ಅದನ್ನ ತೆಗಿಬಹುದು. ಇಲ್ಲಪ್ಪ ಅಂತಂದ್ರೆ ನಾವು ಚೆನ್ನಾಗಿ ನೀರ್ ನಿಲ್ಲಿಸ್ಬೇಕು ರಾತ್ರಿ ಸಮಯದಲ್ಲಿ, ಮುಂಜಾನೆ ಮತ್ತೆ ಅದಕ್ಕೆ ಹೊರಗೆ ಹಾಕಿ ನೋಡ್ಕೋಬೇಕಾಗತ್ತೆ. ಈ ರೀತಿ ಮಾಡುವುದರಿಂದ ನಮ್ಗೆ ಈ ಚಳಿಗಾಲದಲ್ಲಿ ಏನಾದ್ರೂ ಅಕಸ್ಮಾತ್ ಆಗಿ ಉಷ್ಣಾಂಶದಲ್ಲಿ ತುಂಬಾ ಇಳಿಕೆಯಾಗಿ ಇದು ಕಂಡು ಬಂತಂದ್ರೆ ಇದರಲ್ಲಿಂದ ನಮ್ಮ ನರ್ಸರಿ ಮಡಿಗಳನ್ನ ನಾವು ಕಾಪಾಡ್ಕೋಬಹುದು. ಹಾಗೇನೆ ಭತ್ತ ಈಗ ಏನು ಕಳೆದ ಒಂದು ಹಂಗಾಮಿನಲ್ಲಿ ರಾಶಿಯಾಗಿದೆ, ರಾಶಿಯಾದ್ಮೇಲೆ ಅಂತ ಹೊಲದಲ್ಲಿ ಮುಂದಿನ ಭತ್ತಕ್ಕೆ ತಾವು ಭತ್ತ ಹಚ್ಚದೇ ಇದ್ರೆ ತಾವು ಅಂತ ಒಂದು ಹೊಲಗಳಲ್ಲಿ ಅದರ ಪೋಷಕಾಂಶ ಆಗಲಿ ಆಲ್ರೆಡಿ ಇದ್ದ ಒಂದು ಹೊಲದಲ್ಲಿ ನಾವು ಪೋಷಕಾಂಶ ಮತ್ತು ನೀರಿನ ಒಂದು ಉಪಯೋಗ ಮಾಡ್ಕೊಳ್ಳಿಕ್ಕೆ ತೇವಾಂಶವನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ನಾವು ಸಾಸಿವೆ ಆಗಲಿ ಅಥವಾ ಮೆಕ್ಕೆಜೋಳ ಆಗಲಿ ಮತ್ತು ಸೂರ್ಯಪಾನ ಈ ತರ ಒಂದು ಬೆಳೆಗಳನ್ನ ಆ ಒಂದು ಹೊಲದಲ್ಲಿ ಬೆಳ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತು ತೊಗರಿ ಆಗಲಿ ಹತ್ತಿ ಈ ರೀತಿ ರಾಶಿ ಮಾಡಿದ ಒಂದು ಹೊಲದಲ್ಲಿ ಆ ಕಡ್ಡಿಗಳನ್ನ ಅದರ ಒಂದು ಕಸವನ್ನ ನಾವು ಸುಟ್ಟು ಹಾಕದೇನೆ ಅವನ್ನು ಕಾಂಪೋಸ್ಟ್ ತಯಾರಿಸಲಿಕ್ಕೆ ಉಪಯೋಗ ಮಾಡ್ಕೋಬೇಕು, ಇಲ್ಲ ವರ್ಮಿ ಕಾಂಪೋಸ್ಟ್ ಅನ್ನ ತಯಾರು ಮಾಡ್ಕೊಳ್ಳಕ್ಕೆ ಈ ತರ ಉಪಯೋಗ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ, ಮುಂದಿನ ಒಂದು ಹಂಗಾಮಿನಲ್ಲಿ ಬೆಳೆಗಳಿಗೆ ಪೋಷಕಾಂಶಗಳನ್ನ ಸಂರಕ್ಷಿಸಿಟ್ಕೊಳ್ತೈತಿ ಮತ್ತು ಒಳ್ಳೆಯ ಫಲವತ್ತತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಇವು ಹೆಲ್ಪ್ ಆಗುತ್ತೆ. ಇವು ಯಾವ ರೀತಿಯಪ್ಪ ಅಂತಂದ್ರೆ ಈಗ ಹತ್ತಿ ಕಟ್ಟಿಗೆ ಆಗಲಿ ತೊಗರಿ ಕಟ್ಟಿಗೆಯನ್ನು ನಾವು ಟ್ರ್ಯಾಕ್ಟರ್ ಚಾಲಿತ ಒಂದು ಏನ್ ರೋಟೋವೇಟರ್ ಇರುತ್ತಲ್ಲ ಅದರನ್ನ ಬಳಸಿ ನಾವು ಮಣ್ಣಿನಲ್ಲಿ ಬೆರೆಸುವ ಹಾಗೆ ನೋಡ್ಕೋಬಹುದು. ಮತ್ತು ಶೇಂಗಾವನ್ನು ಸಹ ಚೆನ್ನಾಗಿ ಒಣಗಿಸಿ ಚೀಲದಲ್ಲಿ ತುಂಬಬೇಕು, ಇಲ್ಲಾಂದ್ರೆ ಹಸಿಬಿಸಿ ನಾವು ತುಂಬಿದ್ರೆ ಏನಾಗುತ್ತಂದ್ರೆ ಕೀಟ ಮತ್ತು ರೋಗದ ಬಾಧೆಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಆದಷ್ಟು ಮಟ್ಟಿಗೆ ಒಳ್ಳೆ ಬಿಸಿಲಿರುವುದರಿಂದ ತಾವು ಅದನ್ನ ಚೆನ್ನಾಗಿ ಒಣಗಿಸ್ಬೇಕು. ಮಾವಿನ ಗಿಡದಲ್ಲಿ ಏನು ನಾವು ಈಗ 5 ಗ್ರಾಂ ಮ್ಯಾಂಗೋ ಸ್ಪೆಷಲ್ ಅಂತ ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕು. ಇದರಿಂದ ಒಳ್ಳೆಯ ಕಾಯಿ ಮತ್ತು ಗುಣಮಟ್ಟದ ಹಣ್ಣುಗಳನ್ನ ಪಡೀಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಇನ್ನಿತರೆ ಮೆಣಸಿನಕಾಯಿಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಮೆಣಸಿನಕಾಯಿ ಬಿಡಿಸುವ ಹಂತ ಇರುವುದರಿಂದ ಮುಂದಿನ ವಾರದಲ್ಲಿ ಮಳೆ ಬರುವ ಲಕ್ಷಣಗಳು ತುಂಬಾ ಕಡಿಮೆ ಇದಾವೆ. ಸೊ ತಾವು ಮೆಣಸಿನಕಾಯಿ ಕಟಾವು ಕಾರ್ಯವನ್ನ ಕೈಗೊಳ್ಬಹುದು. ಮತ್ತು ಜಾನುವಾರು ಕೋಳಿ ಸಾಕಾಣಿಕೆ ಈಗಾಗಲೇ ಹೇಳಿದಾಗೆ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಕಡಿಮೆ ಆಗುವುದರಿಂದ ಆ ಒಂದು ಕೊಠಡಿ ಉಷ್ಣಾಂಶದ ಸ್ಥಿರತೆಯನ್ನ ನಾವು ಕೋಳಿಗೂಡಿನಲ್ಲಿ ಕಾಪಾಡಲಿಕ್ಕೆ ವಿದ್ಯುತ್ ಬಲ್ಬ್ಗಳನ್ನ ಬಳಸಬಹುದು. ಮತ್ತು ಜಾನುವಾರುಗಳ ಕೊಟ್ಟಿಗೆಯನ್ನ ಆದಷ್ಟು ಬೆಚ್ಚಗಿರುವ ಹಾಗೆ ನೋಡ್ಕೋಬೇಕಾಗುತ್ತೆ. ಹಾಗೂ ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಹತ್ತಿರದ ಒಂದು ದವಾಖಾನೆಗೆ ಹೋಗಿ ಅವಕ್ಕೆ ಚುಚ್ಚುಮದ್ದುಗಳನ್ನ ಕೊಡಿಸಿದಾಗಲಿ ಈ ರೀತಿ ಮಾಡಬೇಕಾಗತ್ತೆ. ಸೊ ರೈತ ಬಾಂಧವರೇ, ಕೊನೆಯದಲ್ಲಿ ತಮ್ಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಮುಂದಿನ ವಾರದಲ್ಲಿ ನಮ್ಗೆ ಮಳೆ ಬರುವ ಸಾಧ್ಯತೆ ಕಡಿಮೆನೇ ಇದಾವೆ. ಸೊ ಅದರಿಂದ ಅದರ ಅನುಸಾರವಾಗಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೆ ಹವಾಮಾನ ವರದಿಯನ್ನ ಕೇಳಿದರೆ ರೈತ ಬಂಧುವರು ಇದೀಗ ಕೇಳೋಣ ರೈತರಿಗೆ ಸಲಹೆ ಏನ. ಗ್ರಾಮೀಣ ಭಾರತದಲ್ಲಿ ಆಡು ಸಾಕಾಣಿಕೆ ಒಂದು ಮುಖ್ಯವಾದ ಆದಾಯ ತರುವಂತಹ ಚಟುವಟಿಕೆ ಆಗಿದೆ. ದೇಶೀಯ ಆಡುಗಳು ಬೇರೆ ಬೇರೆ ಪರಿಸರ ಹಾಗೂ ವಾತಾವರಣಗಳಿಗೆ ಹೊಂದಿಕೊಳ್ಳುವ ಗುಣ ಪಡೆದಿರ್ತವೆ. ಹೆಣ್ಣು ಆಡು 1 ವರ್ಷ ವಯಸ್ಸಿನಲ್ಲಿ ಗರ್ಭ ಧರಿಸಬಹುದು. ಒಂದು ಉತ್ತಮ ಆಡು 6-8 ವರ್ಷಗಳವರೆಗೆ ಮರಿಗಳನ್ನು ಹಾಕಬಹುದು ಮತ್ತು ಹಾಲನ್ನು ಕೊಡಬಲ್ಲದು. ನಮ್ಮ ದೇಶಿ ಆಡು 1 ಸೂಲಿನಲ್ಲಿ ಸುಮಾರು 60-90 ಕಿಲೋಗ್ರಾಂ ಹಾಲು ಅಲ್ಲದೆ ಉತ್ತಮ ಗುಣಮಟ್ಟದ ಮಾಂಸವನ್ನು ಕೊಡ್ತವೆ. ಆದ್ದರಿಂದಲೇ ಆಡನ್ನು ಬಡವರ ಕಾಮಧೇನು ಅಂತ ಹೇಳಲಾಗುತ್ತೆ. ಆಡು ಸಾಕಾಣಿಕೆಯಿಂದ ಆಗುವಂಥ ಪ್ರಯೋಜನಗಳು ಅಂತಂದರೆ ಆಡು ಸಾಕಾಣಿಕೆಯನ್ನು ಒಂದು ಮುಖ್ಯ ಅಥವಾ ಉಪಕಸುಬನ್ನಾಗಿ ರೈತರು, ಗ್ರಾಮೀಣ ನಿರುದ್ಯೋಗಿ ಯುವಕರು ಅಲ್ಲದೆ ಇತರ ಉದ್ಯೋಗಸ್ಥರು ಅಳವಡಿಸಿಕೊಳ್ಳಬಹುದು. ಆಡು ಸಾಕಾಣಿಕೆಗೆ ಹೆಚ್ಚಿನ ಹಣ ಬೇಕಾಗಿಲ್ಲ. ಆಡುಗಳನ್ನು ಸಾಕೋದಕ್ಕೆ ಹೆಚ್ಚು ವೆಚ್ಚದ ಕಟ್ಟಡ ಆಗಲಿ ಸಲಕರಣೆಗಳಾಗಲಿ ಬೇಕಾಗೋದಿಲ್ಲ. ಆಡುಗಳು 15-17 ತಿಂಗಳ ವಯಸ್ಸಿನಲ್ಲಿ ಹಾಲು ಕೊಡೋದಕ್ಕೆ ಪ್ರಾರಂಭ ಮಾಡ್ತವೆ. ಮಾಂಸದ ಸಲುವಾಗಿ 5-9 ತಿಂಗಳಲ್ಲಿ ಬೆಳೆದು ತಯಾರಾಗ್ತವೆ. ಹಾಗೆ ತ್ವರಿತವಾಗಿ ಸಂತಾನೋತ್ಪತ್ತಿ ಮಾಡ್ತವೆ. ಪ್ರತಿ ಸುಲಕ್ಕೆ 1-2 ಮರಿಗಳನ್ನು ಇವು ಹಾಕ್ತವೆ. ಆಡುಗಳು ಆಹಾರ ಸೇವಿಸುವ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಒಂದು ಆಕಳು ತಿನ್ನುವಂಥ ಆಹಾರದಲ್ಲಿ 5 ಆಡುಗಳನ್ನು ಸಾಕಬಹುದು. ಆಡಿನ ಹಾಲು ಆರೋಗ್ಯಕ್ಕೆ ಮತ್ತು ಔಷಧಿಗಾಗಿ ಬಹಳ ಸೂಕ್ತವಾಗಿದೆ. ಆಡಿನ ಗೊಬ್ಬರ, ಮೂತ್ರ ಭೂಮಿಗೆ ಮತ್ತು ಸಾವಯವ ಕೃಷಿ ಪದ್ಧತಿಯಲ್ಲಿ ಬಹಳ ಬೇಡಿಕೆಯನ್ನು ಹೊಂದಿರುತ್ತೆ. ಆಡುಗಳ ಸಾಕಾಣಿಕೆಯಿಂದ ವರ್ಷವಿಡೀ ಕೆಲಸ ಮತ್ತು ಆದಾಯವನ್ನು ಕೂಡ ಪಡೆಯಬಹುದು. ನಮ್ಮ ರಾಜ್ಯದಲ್ಲಿ ಪ್ರಚಲಿತದಲ್ಲಿರುವಂಥ ಮುಖ್ಯ ತಳಿಗಳು ಅಂತಂದರೆ ಡೆಕ್ಕಣಿ, ಉಸ್ಮಾನಾಬಾದಿ, ಮಲ್ಬಾರಿ, ನಂದಿದುರ್ಗ, ಬಿದರಿ ಅಲ್ಲದೆ ಅನೇಕ ದೇಶಿ ತಳಿಗಳು ಇವೆ. ಇವು ಮಧ್ಯಮ ಗಾತ್ರದ ಮೈಕಟ್ಟು ಹೊಂದಿದ್ದು ಕಪ್ಪು, ಕಂದು ಅಥವಾ ಬಿಳಿ ಬಣ್ಣ ಹೊಂದಿರ್ತವೆ. ಇವುಗಳ ಹಾಲು ಉತ್ಪಾದನೆ ಸಾಧಾರಣವಾಗಿದ್ದು ಉತ್ತಮ ಮಾಂಸವನ್ನು ಕೊಡುವಂಥ ಉಭಯ ತಳಿಗಳಾಗಿವೆ. ವಿದೇಶಿ ತಳಿಗಳಾದ ಟೋಗನ್ಬರ್ಗ್, ಸಾನನ್ ಹಾಗೂ ಅಲ್ಪೈನ್ ತಳಿಗಳಿಂದ ಸಂಕರಣಗೊಳಿಸಿ ತಳಿ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಸಾಧ್ಯವಿದೆ. ಹಳ್ಳಿಯ ನೈಸರ್ಗಿಕ ವಾತಾವರಣಕ್ಕೆ ಅನುಗುಣವಾಗಿ ಆಡುಗಳಿಗೆ ಪ್ರತ್ಯೇಕವಾದಂಥ ಮನೆಗಳ ಅವಶ್ಯಕತೆ ಇರೋದಿಲ್ಲ. ಒಂದು ಆಡಿಗೆ 1.5-2 ಚದರ್ ಮೀಟರ್ ಸ್ಥಳಾವಕಾಶ ಬೇಕು. ಆಡುಗಳ ವಸತಿಯಲ್ಲಿ ವಿಶೇಷವಾಗಿ ನೆಲ ಒಣದಾಗಿರಬೇಕು. ಪ್ರತಿದಿನ ಸ್ವಚ್ಛತೆ ಕಾಪಾಡಿಕೊಳ್ಬೇಕು. ಆಡುಗಳಿಗೆ ಕುಡಿಯೋದಕ್ಕೆ ಸ್ವಚ್ಛ ನೀರಿನ ಸೂಕ್ತ ವ್ಯವಸ್ಥೆ ಮತ್ತು ಮೇವು ದಾಣಿ ಹಾಕೋದಕ್ಕೆ ಗೋದಲಿಯ ವ್ಯವಸ್ಥೆ ಮಾಡಬೇಕು. ಇತ್ತೀಚೆಗೆ ಸುಧಾರಿತ ಪದ್ಧತಿಯಲ್ಲಿ ಆಡುಗಳನ್ನು ಒಂದೇ ಸ್ಥಳದಲ್ಲಿ ಕಟ್ಟಿ ಜೋಪಾನ ಮಾಡುವ ಪದ್ಧತಿ ಜನಪ್ರಿಯವಾಗಿದೆ. ಈ ಪದ್ಧತಿಯಲ್ಲಿ ಒಂದು ಆಡಿಗೆ ಕನಿಷ್ಠ 6 ಚದರ್ ಅಡಿ ಛಾವಣಿ ಸ್ಥಳ ಮತ್ತು ಕನಿಷ್ಠ 30 ಚದರ್ ಅಡಿ ಛಾವಣಿ ಇಲ್ಲದ ಸ್ಥಳವನ್ನು ಅನುಕೂಲ ಮಾಡಿ ವಸತಿಯನ್ನು ಕಲ್ಪಿಸಬೇಕು. ವಿವಿಧ ಮೇವಿನ ಸೌಕರ್ಯವನ್ನು ಮಾಡಿ ಒಂದು ಆಡಿಗೆ ಕನಿಷ್ಠ 4-6 ಕಿಲೋಗ್ರಾಂ ಹಸಿರು ಮೇವು ಪ್ರತಿದಿನ ತಿನ್ನಿಸಬೇಕು. ಹಸಿರು ಮೇವಿನ ಕೊರತೆ ಇದ್ದರೆ ಉತ್ತಮ ಗುಣಮಟ್ಟದ 1 ಕಿಲೋಗ್ರಾಂ ಒಣ ಮೇವು ತಿನ್ನಿಸಬೇಕು. ಜೊತೆಗೆ ಬೆಳವಣಿಗೆಗೆ ಅನುಕೂಲವಾಗುವಂಥ ಕಡಿಮೆ ದರದಲ್ಲಿ ದಾಣಿ ಮಿಶ್ರಣ ತಯಾರು ಮಾಡಿ 100-200 ಗ್ರಾಂನಷ್ಟು ತಿನ್ನಿಸಬೇಕು. ಯಾವಾಗಲೂ ಸ್ವಚ್ಛವಾದ ಮೇವಿನ ಸೌಲಭ್ಯವನ್ನು ಅವುಗಳಿಗೆ ಒದಗಿಸಬೇಕು. ಆಡುಗಳಿಗೆ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಲಸಿಕೆಯನ್ನು ಸೂಕ್ತ ಸಮಯದಲ್ಲಿ ಹಾಕಿಸೋದು ಬಹಳ ಒಳ್ಳೆಯದು. ಒಳ ಮತ್ತು ಹೊರ ಪರಾವಲಂಬಿ ಜೀವಿಗಳನ್ನು ನಿಯಮಿತವಾಗಿ ನಿರ್ಮೂಲನೆ ಮಾಡ್ತಿರಬೇಕು. ಇದುವರೆಗೆ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ. ರೈತ ಬಂಧುವರು ಇದೀಗ ಕೇಳಿ ವಿಜ್ಞಾನಿಗಳಾದ ಡಾಕ್ಟರ್ ಸಿಎಂ ಕಾಲಿವಿ ಅವರೊಡನೆ ಸಂದರ್ಶನವನ್ನು. ರೈತ ಬಂಧುವರು, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೇಸಿಗೆ ಶೇಂಗಾ ಬೆಳೆಯ ಪ್ರಾಮುಖ್ಯತೆಯ ಬಗ್ಗೆ ಮತ್ತು ಇದರ ಉತ್ಪಾದನೆಯ ತಾಂತ್ರಿಕತೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಾಯ ತಜ್ಞರಾಗಿರುವಂಥ ಡಾಕ್ಟರ್ ಚಂದ್ರಕಾಂತ್ ಎಂ ಕಾಲಿಬಾವಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ರೈತ ಬಂಧುವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಚಂದ್ರಕಾಂತ್ ಎಂ ಕಾಲಿಬಾವಿ ಅವರಿಗೆ ಸರ್ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರಿಗಾಗಿ ಈ ಬೇಸಿಗೆ ಶೇಂಗಾ ಬೆಳೆಯ ಉತ್ಪಾದನೆಯ ತಾಂತ್ರಿಕತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ ಡಾಕ್ಟ್ರೆ. ಈ ಬೇಸಿಗೆಯ ಸಂದರ್ಭದಲ್ಲಿ ಈ ಶೇಂಗಾ ಬೆಳೆಯನ್ನು ಉತ್ಪಾದನೆ ಅಥವಾ ಬೆಳೆಯನ್ನು ಬೆಳೆಯುವಂಥ ರೈತ ಬಾಂಧವರಿಗೆ ತಮ್ಮ ಒಂದು ಮಾರ್ಗದರ್ಶನ. ಈಗ ಬೇಸಿಗೆಯಲ್ಲಿ ನಮ್ಮ ರೈತರು ಶೇಂಗಾದ ಉತ್ಪಾದನೆಯನ್ನು ಹೆಚ್ಚಿಸ್ಬೇಕಪ್ಪ ಅಂತಂದ್ರೆ ಒಂದು ಉತ್ತಮವಾದ ತಾಂತ್ರಿಕತೆಗಳನ್ನು ಅಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಬಿಸಿಲಿನ ತಾಪಮಾನ ಜಾಸ್ತಿ ಇರೋದ್ರಿಂದ ನಮಗೆ ಮುಂಗಾರಿಗಿಂತ, ಉದಾಹರಣೆಗೆ ನಾವು ಮುಂಗಾರಿಯಲ್ಲಿ ನಮಗೆ ಶೇಂಗಾದಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳೋಕ್ಕಾಗಂಗಿಲ್ಲ, ಅಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಕಾಣ್ತಾ ಇರ್ತೇವೆ. ಆದರೆ ಬೇಸಿಗೆಯಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ನಾವು ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ಸುಧಾರಿತ ತಳಿಗಳ ಜೊತೆಗೆ, ಒಂದು ಹೊಸ ತಳಿಗಳ ಜೊತೆಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸೋದ್ರಿಂದನೇ ಇಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಇಲ್ಲಿ ಮಣ್ಣಿನ ಗುಣಧರ್ಮ, ಇಲ್ಲಿ ಬೇಸಿಗೆಯಲ್ಲಿ ನಮಗೆ ಅತಿ ಹೆಚ್ಚಿನ ಇಳುವರಿಯನ್ನು ನಾವು ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ಫಸ್ಟು ಮಣ್ಣಿನ ಗುಣಧರ್ಮ, ನೀರಿನ ನಿರ್ವಹಣೆ, ಕಳೆ ನಿರ್ವಹಣೆ ಮತ್ತು ಇತರ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸೋದ್ರಿಂದನೇ ನಾವು ಅತಿ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಬಹುದು. ಆರಂಭಿಕವಾಗಿ ಈ ಬೇಸಿಗೆ ಶೇಂಗಾ ಬೆಳೆಯ ಪ್ರಾಮುಖ್ಯತೆ ಏನು ಅಂತೀರಿ? ಉದಾಹರಣೆಗೆ ಮುಂಗಾರಿಗಿಂತ ನಾವು ಶೇಂಗಾದ ಇಳುವರಿಯನ್ನ ನಾವು ಮುಂಗಾರಿಗೆ ಮತ್ತು ಬೇಸಿಗೆಯಲ್ಲಿ ಕಂಪೇರ್ ಮಾಡಿದ್ರ ಅತಿ ಹೆಚ್ಚಿನ ಇಳುವರಿಯನ್ನ ನಾವು ಬೇಸಿಗೆಯಲ್ಲೇನೆ ನಾವು ಪಡ್ಕೊಳ್ಬಹುದು. ಯಾಕಂದ್ರೆ ಈ ಒಂದು ಶೇಂಗಾ ಬೆಳೆಗೆ ಈ ಉಷ್ಣತೆ ಮಾನ ಏನ್ ಬೇಕಾಗಿರುತ್ತೆ ಅಲ್ಲ, ತಾಪಮಾನ ಸರಿಯಾದ ರೀತಿಯಿಂದ ಇರೋದ್ರಿಂದ ನಾವು ಮುಂಗಾರಿಗಿಂತ ಬೇಸಿಗೆಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಕೆಲವೊಂದು ಸುಧಾರಿತ ತಳಿಗಳನ್ನ ಇಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ. ಯಾಕಂದ್ರ ನಮ್ಮ ರೈತರು ಅನೇಕ ವರ್ಷಗಳಿಂದ ನಮಗೆ TMU2 ತಳಿಗಳನ್ನೇ, ಸ್ಥಳೀಯ ತಳಿಗಳನ್ನ, ನಮ್ಮ ಹತ್ರ ಇರತಕ್ಕಂಥ ತಳಿಗಳನ್ನೇ ಬಳಕೆ ಮಾಡ್ತಾ ಇರ್ತವಿ. ಅದರ ಜೊತೆಗೆ ನಾವು ಪ್ರತಿ ವರ್ಷ 3 ವರ್ಷಕ್ಕೊಂದ್ಸರಿ ಆದರೂ ರೈತರು ತಮ್ಮ ಹತ್ತಿರ ಇರುವ ಅಥವಾ ಬೇರೆ ತಳಿಗಳಿಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರಬಹುದು, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಹೊಸ ತಳಿಗಳನ್ನ ಅಳವಡಿಸಿಕೊಳ್ಳಿಕ್ಕೆ ರೈತರು ಮುಂದಾಗಬೇಕು. ಯಾಕಂದ್ರೆ ತಮ್ಮ ಹತ್ರ ಇರತಕ್ಕಂಥ ತಳಿಗಳಿಗೆ ಏನಾಗುತ್ತೆ, ಪ್ರತಿ ವರ್ಷ ಅತಿ ಹೆಚ್ಚಿನ ಇಳುವರಿ ಪಡ್ಕೊಳ್ಬೇಕಂದ್ರ ಬೆಳೆ ಪರಿವರ್ತನೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಬೇಸಿಗೆ ಶೇಂಗಾ ಹಾಕೋದ್ರಿಂದ ಅಲ್ಲಿ ಅನೇಕ ಸಮಸ್ಯೆಗಳನ್ನ ಕಾಣಬಹುದು. ಒಂದು ಮಣ್ಣಿನ ಫಲವತ್ತತೆ ಕಡಿಮೆ ಆಗಿರ್ಬೋದು, ಅಥವಾ ಮಣ್ಣಿನ ಅಲ್ಲಿ ಗುಣಧರ್ಮ ನಮಗೆ ಪ್ರತಿ ವರ್ಷ ಅದೇ ಜಾಗಕ್ಕೆ ಹಾಕೋದ್ರಿಂದ ಅಲ್ಲಿ ರೋಗ ಕೀಟಗಳ ಬಾಧೆ ಜಾಸ್ತಿಯಾಗಿ ಇಳುವರಿ ಕುಂಠಿತ ಆಗುತ್ತೆ. ಅದಕ್ಕೆ ಬೆಳೆ ಪರಿವರ್ತನೆ ಬೇರೆ ಜಾಗದಲ್ಲಿ, ಅಂದ್ರೆ ಹಿಂದಿನ ವರ್ಷ ನಾವು ಏನಾದರೂ ಶೇಂಗಾ ಹಾಕಿದ ಹೊಲಕ್ಕ ಶೇಂಗಾ ಹಾಕ್ಲಾರ್ದಂಗೆ ಬೇರೆ ಹೊಲಕ್ಕೆ ನಾವು ಶೇಂಗಾ ಹಾಕೋದ್ರಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಬಹುದು. ಇನ್ನು ನಂತರದಲ್ಲಿ ಈ ಬೇಸಿಗೆ ಸಂದರ್ಭದಲ್ಲಿ ಯಾವ್ಯಾವ ತಳಿಯ ಶೇಂಗಾವನ್ನು ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದ ತಳಿಗಳಿದ್ದಾವೆ ಅಂತ ಹೇಳಿ? ಈಗ ಉದಾಹರಣೆಗೆ ಬೇಸಿಗೆಯಲ್ಲಿ ನಮಗೆ ನಮ್ಮ ರೈತರಾಗೆ ಲಭ್ಯ ಇರತಕ್ಕಂಥ ತಳಿಗಳಂದ್ರೆ TMU2 ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಕೆಲವೊಂದು ತಳಿಗಳನ್ನು ರೈತರು ಅಳವಡಿಸಿಕೊಳ್ಳಿಕ್ಕೆ ಮುಂದಾಗಬೇಕು. DH86, ಆಮೇಲೆ KRG1, R2001-3, ಆಮೇಲೆ TGLPS3 ಅಂತಕ್ಕದ ತಳಿ, Kadri 9, G252, ಈ ಒಂದು ತಳಿಗಳು ಉತ್ತಮವಾಗಿರ್ತಕ್ಕಂಥ ತಳಿಗಳು. ಇಂಥ ತಳಿಗಳನ್ನು ಒಂದು ಸರಿ ನಾವು ತೆಗೆದುಕೊಂಡು ಬಂದು ಪ್ರಾಯೋಗಿಕವಾಗಿ ಅಳವಡಿಸಿಕೊಂಡ್ರೆ ಅದನ್ನು ರೈತರಿಂದ ರೈತರಿಗೆ ಆ ತಳಿಗಳು ಚೆನ್ನಾಗಿ ಇಳುವರಿ ಬಂತಂದ್ರೆ ನಾವು ಅದನ್ನು ಬಳಸಲಿಕ್ಕೆ ಮುಂದಾಗಬೇಕು. Tag 24 ಅಂತಕ್ಕದ್ದು 24 ತಳಿ ಅಂತ ಕೂಡ ಬಳಕೆಯಲ್ಲಿದೆ ನಾವು ಬೇಸಿಗೆಯಲ್ಲಿ. ಇವು ಉತ್ತಮವಾಗಿ ಬೇಸಿಗೆಯಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ತಳಿಗಳು. ಇನ್ನು ನಂತರದಲ್ಲಿ 1 ಎಕರೆಗೆ ಸರಾಸರಿಯಾಗಿ ಅಥವಾ ಸಾಮಾನ್ಯವಾಗಿ ಬೇಕಾಗುವಂಥ ಈ ಸಾಮಗ್ರಿಗಳು, ಈಗ ಉದಾಹರಣೆಗೆ ನಮಗೆ ಪ್ರತಿ ಎಕರೆಗೆ ಶೇಂಗಾದಲ್ಲಿ ನಮಗೆ ಒಂದು ಮಿನಿಮಮ್ 60 KG ಪ್ರತಿ ಎಕರೆಗೆ ಬೀಜ ಬೇಕಾಗುತ್ತೆ. ಬೇಸಿಗೆಯಲ್ಲಿ ಬಿತ್ತಕ್ಕಂಥ ರೈತರು ಪ್ರತಿ ಎಕರೆಗೆ 60 KG ಬೀಜದ ಪ್ರಮಾಣವನ್ನು ನಾವು ಬಳಸಬೇಕಾಗತ್ತೆ. ಅದರ ಜೊತೆಗೆ ನಮಗೆ ಕಾಂಪೋಸ್ಟ್ ಗೊಬ್ಬರಕ್ಕೆ ಹೋದ್ರೆ ಮಿನಿಮಮ್ ನಮಗೆ 2-3 ಟನ್ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಎಕರೆಗೆ ನಾವು ಅದನ್ನು ಭೂಮಿಯನ್ನು ಉಳುಮೆ ಮಾಡಿ ತಯಾರು ಮಾಡ್ತಿರ್ತಾವಲ್ಲ, ಅಂಥ ಸಂದರ್ಭದಲ್ಲಿ ನಮ್ಮ ರೈತರು ಏನು ಮಾಡಬೇಕು, 2-3 ಟನ್ ಕಾಂಪೋಸ್ಟ್ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು. ಉದಾಹರಣೆಗೆ ನನಗೆ ಕಾಂಪೋಸ್ಟ್ ಗೊಬ್ಬರ ಇಲ್ಲ ಅಂತಂದಾಗ ರೈತರು ಸಿಟಿ ಕಾಂಪೋಸ್ಟ್ ಆದರೂ ಬಳಕೆ ಮಾಡಬೇಕು. ಆ ಸಿಟಿ ಕಾಂಪೋಸ್ಟ್ ಇಲ್ಲಪ್ಪ ಅಂದರೆ ಎರೆಹುಳು ಗೊಬ್ಬರ ಪ್ರತಿ ಎಕರೆಗೆ 1 ಟನ್ ಆದರೂ ನಾವು ಎರೆಹುಳು ಗೊಬ್ಬರ ಕೊಡುವಾಗ ಬಿತ್ತುವ ಸಂದರ್ಭದಲ್ಲೇ ಕೊಡಬಹುದು. ಎರೆಹುಳು ಗೊಬ್ಬರವನ್ನು ಸರಿಯಾದ ರೀತಿಯಿಂದ ಹೊಲದಲ್ಲಿ ಜಮೀನಿನಲ್ಲಿ ಚೆಲ್ಲಿ ನಂತರ ಬಿತ್ತನೆ ಕೈಗೊಳ್ಬಹುದು. ಉದಾಹರಣೆಗೆ ನನಗೆ ಎರೆಹುಳು ಗೊಬ್ಬರನೂ ಲಭ್ಯತೆ ಇಲ್ಲ, ಕಾಂಪೋಸ್ಟ್ ಗೊಬ್ಬರನೂ ಲಭ್ಯತೆ ಇಲ್ಲ ಅಂದಾಗ ಕೋಳಿ ಗೊಬ್ಬರ ಕೂಡ ಸುಮಾರು ನಮಗೆ 6-8 ಕ್ವಿಂಟಲ್ ಕೋಳಿ ಗೊಬ್ಬರನ ಪ್ರತಿ ಎಕರೆಗೆ ಇಲ್ಲಿ 10-15 ದಿವಸ ಮೊದಲು ಕೋಳಿ ಗೊಬ್ಬರ ಆಗಲಿ, ಕಾಂಪೋಸ್ಟ್ ಗೊಬ್ಬರವಾಗಲಿ, ಅಥವಾ ಸಿಟಿ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಮಿನಿಮಮ್ 10-15 ದಿವಸ ಮೊದಲು ಭೂಮಿ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲೇ ಮಣ್ಣಲ್ಲಿ ಸೇರಿಸಿ ನಾವು ಇದನ್ನು ಬಳಕೆ ಮಾಡಿದ್ರೆ ಉತ್ತಮವಾದ ಇಳುವರಿಯನ್ನು ನಾವು ಪಡ್ಕೊಳ್ಬಹುದು. ಇಲ್ಲಿ ಸಾವಯವ ಗೊಬ್ಬರನ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ನಾವು 8-10 ಚಕಡಿ ಅಂತ ನಾವೇನು ಹೇಳ್ತೇವಲ್ಲ ಸಗಣಿ ಗೊಬ್ಬರ, ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಕೊಡೋದ್ರಿಂದ ಮಣ್ಣಿನ ತಾಪಮಾನವನ್ನು ನಾವಿಲ್ಲಿ ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಡಾಕ್ಟರ್, ಇದಿಷ್ಟು ಜೈವಿಕ ಗೊಬ್ಬರ ಮತ್ತು ಬಳಸುವಂಥ ವಿಧಾನದ ಬಗ್ಗೆ ತಿಳಿಸಿದ್ರೆ, ಈಗ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಆ ಜೈವಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಕಷ್ಟ ಅಥವಾ ಅನ್ನುವಂಥ ಸಣ್ಣ ಸಣ್ಣ ಹಿಡುವಳಿದಾರರಿಗೆ, ಸಣ್ಣ ಸಣ್ಣ ವ್ಯವಸಾಯದಾರರಿಗೆ, ಈಗ ಉದಾಹರಣೆಗೆ ಏನಾಗುತ್ತೆ ನಮಗೆ ಎನ್ರಿಚ್ ಕಾಂಪೋಸ್ಟ್ ಕೂಡ ನಮ್ಮ ರೈತರು ಮಾಡಿಕೊಳ್ಬಹುದು. ಈಗ ಶೇಂಗಾ ನಾವು ಹೊಸ ತಳಿಯನ್ನ ತೆಗೆದುಕೊಂಡು ಬಂದ್ರ, ಉದಾಹರಣೆಗೆ Tag 24 ತಳಿ ಆಗಲಿ, Kadri 9 ಆಗಲಿ, G252, ಇವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇರ್ತವೆ. ಒಂದು ಸರಿ ನಾವು ಅದನ್ನು ತೆಗೆದುಕೊಂಡು ಬಂದಾಗ ಆ ಬೀಜಕ್ಕೆ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಯಾವ್ಯಾವ ಜೈವಿಕ ಗೊಬ್ಬರ, ಉದಾಹರಣೆಗೆ ನಾ ಶೇಂಗಕ್ಕೆ ನಾವು ಬಂದ್ರ ಅಲ್ಲಿ ರೈಜೋಬಿಯಂ ಅಂತ ಒಂದು ಜೈವಿಕ ಗೊಬ್ಬರ ಇದೆ. ಆ ರೈಜೋಬಿಯಂ ಅನ್ನ ಮಿನಿಮಮ್ ನಮಗೆ 1 ಎಕರೆಗೆ 1 KG ರೈಜೋಬಿಯಂ ಗೊಬ್ಬರವನ್ನ ಬೀಜೋಪಚಾರವಾಗಿ ಬಳಸಬೇಕಾಗತ್ತೆ. ಎರಡನೇ ಜೈವಿಕ ಗೊಬ್ಬರ PSP ಅಂತ ಬರುತ್ತೆ, ರಂಜಕ ಕರಗಿಸುವ ಜೀವಾಣು, ಇದನ್ನು ಕೂಡ ನಾವು ಪ್ರತಿ ಎಕರೆಗೆ 1 KG ಬಳಕೆ ಮಾಡಬೇಕು. ಟ್ರೈಕೋಡರ್ಮ ಪುಡಿ ಅಂತ ಇದೆ, ಅದನ್ನ ನಾವು 200 to 750 grams ಪ್ರತಿ ಎಕರೆಗೆ ಇವು ಮೂರು ಜೈವಿಕ ಗೊಬ್ಬರವನ್ನ ಒಂದು ಬೆಲ್ಲದ ನೀರಿನಲ್ಲಿ ನಾವು ಪಾಣಕವನ್ನ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಸೀಟ್ ಅನ್ನ ಹಾಕಿ ಮೇಲೆ ಬೀಜವನ್ನ ಹಾಕಿ ಬೆಲ್ಲದ ನೀರನ್ನ ಚುಮುಕಿಸಿ ನಂತರ ಈ ಜೈವಿಕ ಗೊಬ್ಬರ ಮಾಡೋದ್ರಿಂದ ನಾವು ಯೂರಿಯಾದ ಪ್ರಮಾಣವನ್ನ 20-25% ಉಳಿತಾಯ ಮಾಡಬಹುದು. ಆಮೇಲೆ ರಂಜಕ ಕರಗಿಸುವ ಜೀವಾಣುವನ್ನ ಬೀಜೋಪಚಾರ ಮಾಡೋದ್ರಿಂದ ಕೂಡ ನಾವು DAP -10-15% ಉಳಿತಾಯ ಮಾಡಬಹುದು. ಟ್ರೈಕೋಡರ್ಮ ಪುಡಿಯನ್ನು ನಾವು ಬಳಕೆ ಮಾಡೋದ್ರಿಂದ ಕಾಂಡ ಕೊಳೆ ರೋಗ, ಬುಡ ಕೊಳೆ ರೋಗ ಅಂತ ಏನು ರೋಗಗಳು ಬರ್ತಾವಲ್ಲ, ಈ ರೋಗದಿಂದ ನಾವು ಸ್ವಲ್ಪ ಮಟ್ಟಿಗೆ ಮುಕ್ತಿಯನ್ನ ನಾವು ಪಡಿಬಹುದು. ಈ ಜೈವಿಕ ಗೊಬ್ಬರಗಳ ತಯಾರಿಕೆ ಮಾಡಿಕೊಳ್ಳುವಲ್ಲಿ ನಮ್ಮ ರೈತ ಬಂದವರು ಇನ್ನಾದ್ರೂ ಮುಂದೆ ಬರಬೇಕು. ಈಗಾಗಲೇ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ, ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದ್ದಾರೆ ಹೊಲದಲ್ಲಿ. ಈಗೇನಾಗಿದೆ ನೀವು ಅಂದಂಗೆ ಸರ್, ಜೈವಿಕ ಗೊಬ್ಬರ ಬಳಕೆಯನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು, ನಮ್ಮ ಮಣ್ಣಿನಲ್ಲಿ ಜೈವಿಕ ಜೀವಾಣುಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಿಕೊಳ್ಬೇಕಂತಂದ್ರ ಕಾಂಪೋಸ್ಟ್ ಗೊಬ್ಬರದಲ್ಲಿ ನಾವು ಬಿತ್ತುವ ಸಂದರ್ಭದಲ್ಲಿ ಸುಮಾರು 8-10 quintals ಸಗಣಿ ಗೊಬ್ಬರ ಆಗಲಿ, ಎರೆಹುಳು ಗೊಬ್ಬರ ಆಗಲಿ, ಅಥವಾ ಸಿಟಿ ಕಾಂಪೋಸ್ಟ್ದಲ್ಲಿ ಒಂದು 2-3 kg ರೈಜೋಬಿಯಮ್, PSP, ಟ್ರೈಕೋಡರ್ಮ ಇದನ್ನು ನಾವು ಮಿಶ್ರಣ ಮಾಡಿ 8-10 days ನಾವು ನೆರಳಲ್ಲಿ ಇಟ್ಟು ನಂತರ ನಾವು ಬಿತ್ತೋದಕ್ಕಿಂತ ಮೊದಲು ಅದನ್ನು 8-10 days ನೀರನ್ನು ಚುಮುಕಿಸ್ಕೊಂತ ನಾವು ಆ ಒಂದು ಕಾಂಪೋಸ್ಟ್ ಜೊತೆಗೆ ಜೈವಿಕ ಗೊಬ್ಬರ ಮಿಶ್ರಣ ಮಾಡೋದ್ರಿಂದ ಕೋಟ್ಯಾನುಗಟ್ಟಲೆ ಜೀವಾಣುಗಳು ವೃದ್ಧಿ ಆಗ್ತವೆ. ಅದನ್ನು ನಾವು ಜಮೀನಿಗೆ ಹಾಕಿದಾಗ ಅಲ್ಲಿ ಸುಮಾರು 20-30% ನಮಗೆ ಹೆಚ್ಚಿನ ಜೈವಿಕ ಜೀವಾಣುಗಳು ಮಣ್ಣಲ್ಲಿ ಬೆರೆತಾಗ ಇನ್ನೂ ವೃದ್ಧಿ ಆಗಲಿಕ್ಕೆ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ನಾವು ಜೈವಿಕ ಗೊಬ್ಬರವನ್ನ ಕಾಂಪೋಸ್ಟ್ ಜೊತೆಗೆ ಮಾಡೋದ್ರಿಂದ ಎನ್ರಿಚ್ ಕಾಂಪೋಸ್ಟ್ ಅನ್ನು ಒದಗಿಸಿದಂಗೆ ಆಗುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಮಣ್ಣಿನ ಒಂದು ಜೈವಿಕ ಜೀವಾಣುಗಳ ಕ್ರಿಯೆಯನ್ನು ಕೂಡ ನಾವು ವೃದ್ಧಿಸಿದಂಗೆ ಆಗುತ್ತೆ. ಆ ಒಂದು ದಿಸೆಯಲ್ಲಿ ರೈತರು ಎನ್ರಿಚ್ ಕಾಂಪೋಸ್ಟ್ ಅನ್ನು ಕೂಡ ಮಾಡಬಹುದು, ಬೀಜೋಪಚಾರ ಮಾಡೋದ್ರಿಂದ ಕೂಡ ಇದರ ಲಾಭವನ್ನ ನಮ್ಮ ರೈತರು ಪಡ್ಕೊಳ್ಬಹುದು. ಕೆಲವೊಂದು ಸಂದರ್ಭದಲ್ಲಿ ಡಾಕ್ಟರ್, ನಮ್ಮ ರೈತ ಬಂದವರು ಯಾಕಂದ್ರೆ ವರ್ಷಾನುಗಟ್ಟಲೆ ಈಗಾಗಲೇ ಸುಮಾರು ವರ್ಷಗಳಿಂದ ರಾಸಾಯನಿಕ ಗೊಬ್ಬರಗಳು ಬಳಕೆ ಮಾಡ್ತಾ ಬಂದಿದ್ದಾರೆ, ಈಗ ಸಾವಯವ ಕಡೆ ದಿಢೀರ್ನಂತೇಳಿ ನೋಡ್ಲಿಕ್ಕೆ ಒಂದಷ್ಟು ಕಷ್ಟವಾಗ್ತದೆ, ಆದರೂ ಕೂಡ ಅದು ಶಾಶ್ವತವಾದ ಒಂದು ಪರಿಹಾರ, ಅದನ್ನು ಕೂಡ ಮಾಡಲಿ ಅನ್ನುವಂಥ ಆಶಯ. ಜೊತೆ ಕೆಲವೊಂದು ಸಂದರ್ಭದಲ್ಲಿ ರಾಸಾಯನಿಕದಿಂದ ವಿಮುಕ್ತಿಯನ್ನು ಪಡೀಲಿಕ್ಕೆ ಅಷ್ಟು ಬೇಗನೆ ನಾವು ಹೊಂದ್ಕೊಳ್ಳಿಕ್ಕೆ ನಮ್ಮ ರೈತ ಬಂದವರು ಕಷ್ಟ ಆಗ್ತಾರೆ, ಅಂಥವ್ರಿಗೆ ತಮ್ಮ ಕಿವಿ ಮಾತು. ಈಗ ಉದಾಹರಣೆಗೆ ಶೇಂಗಾದಲ್ಲಿ ನಾನು ಸಾವಯವ ಶೇಂಗಾವನ್ನು ಬೆಳಿತೇನೆ ಅಂತ ಏನಾದರೂ ರೈತರಿದ್ರ ಅವರು ರಾಸಾಯನಿಕ ಗೊಬ್ಬರದ ಬದಲಾಗಿ ಎರೆಹುಳು ಗೊಬ್ಬರವನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಸಿಟಿ ಕಾಂಪೋಸ್ಟನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡೋದು, ಸಗಣಿ ಗೊಬ್ಬರವನ್ನು ಜಾಸ್ತಿ ಪ್ರಮಾಣದಲ್ಲಿ 2-3 times ಜಾಸ್ತಿ ಪ್ರಮಾಣದಲ್ಲಿ ನಾವು ಬಳಸಬೇಕಾಗುತ್ತೆ. ಆ ಒಂದು ದಿಸೆಯಲ್ಲಿ ಹೋದಾಗ ನಮಗೆ ಕಾಂಪೋಸ್ಟ್ ಲಭ್ಯತೆ ತುಂಬಾ ಕಡಿಮೆ ಇದೆ. ಆ ಒಂದು ದಿಸೆಯಲ್ಲಿ ಜೈವಿಕ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಇವನ್ನ ಸಮಾನವಾಗಿ ಒಂದು 50% ನಾವು ಸಾವಯವ ಗೊಬ್ಬರವನ್ನ ಬಳಕೆ ಮಾಡಿಕೊಂಡು ಇನ್ನು 50% ನಾವು ರಾಸಾಯನಿಕ ಗೊಬ್ಬರಕ್ಕೆ ಬಳಕೆ ಮಾಡಿದಾಗ ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆಯಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ 50% ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಇನ್ನು ಶೇಂಗಾದಲ್ಲಿ ಇಲ್ಲಿ ರಾಸಾಯನಿಕ ಗೊಬ್ಬರದವನ್ನ ನಾವು ಬಳಕೆಗೆ ಬಂದ್ರ ಜಾಸ್ತಿ ಪ್ರಮಾಣದಲ್ಲಿ ಯೂರಿಯಾವನ್ನು ಬಳಸುವ ಅವಶ್ಯಕತೆ ಏನು ಬರಂಗಿಲ್ಲ. ಕೇವಲ 10 kg ಸಾರಜನಕ, 30 kg ರಂಜಕ ಮತ್ತೆ 10 kg ಪೊಟ್ಯಾಸ್ ಅನ್ನ ನಾವು ಇಲ್ಲಿ ಬಳಕೆ ಮಾಡಬೇಕಾಗುತ್ತೆ ಪ್ರತಿ ಎಕರೆಗೆ. ಇದನ್ನ ಈ ರೀತಿಯಾಗಿ ನಾವು ಬಂದಾಗ ಇಷ್ಟು ಪ್ರಮಾಣದಲ್ಲಿ ನಾವು ಬಳಸಿ ಮುಂದೆ ಇನ್ನು ಲಘು ಪೋಷಕಾಂಶಗಳು ಅಂತ ಕೂಡ ನಾವು ಇಲ್ಲಿ ಬಳಕೆ ಮಾಡಬೇಕಾಗತ್ತೆ. ಶೇಂಗಾದಲ್ಲಿ ಇನ್ನು ಅತಿ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಬೇಕಪ್ಪ ಅಂತಂದ್ರ ಇಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ ಅಂತ ನಾವೇನು ಕರಿತೇವಲ್ಲ ಅಲ್ಲಿ ಪ್ರತಿ ಎಕರೆಗೆ 10 kg ಜಿಂಕ್ ಸಲ್ಪೇಟು, 10 kg ಕಬ್ಬಿಣ ಸಲ್ಪೇಟು, 10 kg ಮತ್ತು 2-3 kg ಬೋರಾನ್ ಅನ್ನ ಇಲ್ಲಿ ಬಳಕೆ ಮಾಡಬೇಕಾಗತ್ತೆ. ಅದರ ಜೊತೆಗೆ ಜಿಪ್ಸಮ್ ಅನ್ನು ಕೂಡ ನಾವು ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯಲ್ಲಿ ನಾವು ಬಳಸಬೇಕಾಗತ್ತೆ. ಯಾಕಂದ್ರೆ ಶೇಂಗಕ್ಕೆ ಅತಿ ಹೆಚ್ಚಾಗಿ ನಮಗೆ ಇಲ್ಲಿ ಕ್ಯಾಲ್ಸಿಯಮ್ ಮತ್ತು ಸಲ್ಫರ್ದ ಅವಶ್ಯಕತೆ ಇರುತ್ತೆ. ಅದು ಎಲ್ಲಿರುತ್ತೆ ಅಂದ್ರೆ ಜಿಪ್ಸಮ್ ಅನ್ನು ಹಾಕುವಾಗ ಇರುತ್ತೆ. ಇದನ್ನ ರೈತರು ಬೇಸಿಗೆಯಲ್ಲಿ ಏನ್ ಮಾಡ್ತಾರಂದ್ರೆ 2 months ಬಿತ್ತನೆ ಮಾಡ್ತಾರೆ, ಅಂತವರಿಗೆ ಏನಾಗುತ್ತೆ ಬಿತ್ತುವ ಸಂದರ್ಭದಲ್ಲಿ ನಾವು ಕೊಡಬೇಕಾಗುತ್ತೆ, ಅಲ್ಲಿ ಕಳೆಗಳೇ ತೆಗಿಲಿಕ್ಕೆ ಅವಕಾಶ ಇರಲ್ಲ. ಅಂತ ಸಂದರ್ಭದಲ್ಲಿ ಲಘು ಪೋಷಕಾಂಶಗಳು ಜಿಪ್ಸಮ್ ಮತ್ತು ಪೊಟ್ಯಾಸ್ ಇದನ್ನ 2-3 quintals ಸಗಣಿ ಗೊಬ್ಬರದಲ್ಲಿ ಆಗ್ಲಿ, ಸಿಟಿ ಕಾಂಪೋಸ್ಟ್ ಅಲ್ಲಿ ಆಗ್ಲಿ, ಅಥವಾ ಎರೆಹುಳು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಬಿತ್ತುವ ಸಂದರ್ಭದಲ್ಲಿ ಸಮ ಪ್ರಮಾಣದಲ್ಲಿ ನಾವು ಕೊಟ್ರ ಅಲ್ಲಿ ಜಿಪ್ಸಮ್ ಅನ್ನ ಹಾಕೋದ್ರಿಂದ ಏನು ಲಭ್ಯತೆ ಇದೆ ನಮ್ಮ ರೈತರಿಗೆ ಲಾಭ ಆಗುತ್ತೆ ಅಂದ್ರ ಒಂದು ಎಣ್ಣೆ ಅಂಶ ತೂಕ ಜಾಸ್ತಿ ಆಗುತ್ತೆ, ಶೇಂಗಾದಲ್ಲಿ ಬಾರಂಗಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮಣ್ಣು ಮೃದು ಆಗೋದು, ಆ ಮಣ್ಣು ಮೃದು ಆಗೋದ್ರಿಂದ ಬಾರಂಗಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಸಲ್ಫರ್ ಮತ್ತು ಕ್ಯಾಲ್ಸಿಯಂ ಇರೋದ್ರಿಂದ, ಸುಣ್ಣ ಮತ್ತು ಗಂಧಕ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಶೇಂಗಾದ ಕಾಳುಗಳಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಆಗುತ್ತೆ. ಎಣ್ಣೆ ಅಂಶ ಹೆಚ್ಚಿಗೆ ಆದಂಗೆಲ್ಲ ರೈತರಿಗೆ 10-15% ನಮ್ಗೆ ಏನಾಗುತ್ತೆ ತೂಕದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪಡಿಬಹುದು. ಇಲ್ಲಿ ಒಟ್ಟಾರೆ ನಾವು ಜಿಪ್ಸಮ್ ಅನ್ನ ಬಳಸೋದ್ರಿಂದ 20-25% ಶೇಂಗಾದ ಇಳುವರಿಯನ್ನ ಹೆಚ್ಚುವರಿಯಾಗಿ ಪಡಿಬಹುದು. ಅದಕ್ಕೆ ತಪ್ಪದೆ ನಮ್ಮ ರೈತರು ಶೇಂಗಾದಲ್ಲಿ ಜಿಪ್ಸಮ್ ಅನ್ನ ಯಾರು ಎಡೆ ಹೊಡಿತೀರಿ ಅಂತವರು ಏನ್ ಮಾಡಬಹುದು 40 days ಮೇಲ್ಪಟ್ಟು ಕೊನೆ ಸರಿ ಎಡೆ ಹೊಡೆಯುವಾಗ ಅವ್ರು ಏನು ಮಾಡಬೇಕು, 2 ಕ್ವಿಂಟಲ್ ಜಿಪ್ಸಮನ್ನು 2 ಕ್ವಿಂಟಲ್ ಸಗಣಿ ಗೊಬ್ಬರದಲ್ಲಿ ಅಥವಾ ಸಿಟಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಕೊನೆಯ ಸರ ಎಡೆ ಹೊಡೆಯುವುದಕ್ಕಿಂತ ಮೊದಲು ಆ ಮಣ್ಣಲ್ಲಿ ಹಾಕಿ ನಂತರ ನಾವು ಎಡೆ ಹೊಡೆದು ನೀರನ್ನು ಕಟ್ಟೋದ್ರಿಂದ ಅತಿ ಹೆಚ್ಚಿನ ಲಾಭವನ್ನು ನಮ್ಮ ರೈತರು ಪಡ್ಕೊಳ್ಬೋದು. ಇನ್ನು ಡಾಕ್ಟರ್, ತಾವು ಹೇಳ್ದಂಗೆ 50% ರಾಸಾಯನಿಕ ಗೊಬ್ಬರದ ಬಳಕೆ ಮುಂದಿನ ಬಾರಿ ಅದು 50% ಕಡಿಮೆ ಆಗಿ 25% ಬರಲಿ, ಜೊತೆಗೆ ಜೈವಿಕ ಗೊಬ್ಬರದ ಬಳಕೆ 75% ಜಾಸ್ತಿ ಆಗಲಿ, ವೃದ್ಧಿ ಆಗಲಿ, ಇನ್ನು ಬಹಳ ಒಳ್ಳೆಯದು. ಅದನ್ನು ಮಾಡ್ಬೇಕಪ್ಪ ಅಂದ್ರೆ ರೈತರು ಶೇಂಗಾದಲ್ಲಿ ಅಂತರ ಬೆಳೆಯಾಗಿ ಹಲಸಂದಿಯನ್ನು ಹಾಕೊಳ್ಳೋದು, ನಮಗೆ ಇಲ್ಲಿ ಕಾಂಡ ಕೊಳೆ ರೋಗ ಬುಡ ಕೊಳೆ ರೋಗ ಬರಬಾರ್ದಂದ್ರೆ ಇಲ್ಲಿ ಅಂತರ ಬೆಳೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಮ್ಮ ರೈತರು ಕೊಡಬೇಕಾಗತ್ತೆ. ಕೀಟನಾಶಕಗಳ ಬಳಕೆಯನ್ನ ಕಡಿಮೆ ಮಾಡ್ಬೇಕಂದ್ರ ಸುತ್ತಲೂ ಒಂದು 2-3 ಸಾಲ ಸಜ್ಜೆಯನ್ನು ಹಾಕೊಳ್ಳೋದು, ಅಕ್ಕಡಿ ಬೆಳೆಗಳ ಬದುಕಿನ ಸುತ್ತಲೂ ಸಜ್ಜೆಯನ್ನು ಹಾಕೊಳ್ಳೋದ್ರಿಂದ, ಒಂದು ಸಾಲು ಒಡ್ಡಿನ ಸುತ್ತಲೂ ಔಡ್ಲವನ್ನು ಹಾಕೋದ್ರಿಂದ ನಮ್ಮ ಬೆಳೆಗೆ ಬರ್ತಕ್ಕಂಥ ಬುಡ ಕೊಳೆ ರೋಗ ಕಾಂಡ ಕೊಳೆ ರೋಗವನ್ನು ಅತಿ ಸುಲಭವಾಗಿ ಇಲ್ಲಿ ಕಡಿಮೆ ಮಾಡಬಹುದು. ಇದು ಇನ್ನು ಶೇಂಗಾದಲ್ಲಿ ಬರ್ತಕ್ಕಂಥ ಕಳೆ ನಿರ್ವಹಣೆಯನ್ನ ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬಹುದು. ಇಲ್ಲಿ ಕಳೆ ಪ್ರಾಮುಖ್ಯತೆ ಕೂಡ ಅದನ್ನ ನಿರ್ವಹಣೆ ಬಹಳ ಮುಖ್ಯವಾಗಿರ್ತದೆ, ತುಂಬಾ ಮುಖ್ಯವಾಗಿರುತ್ತೆ. ಆ ಒಂದು ದಿಸೆಗೆ ಬಂದಾಗ ಶೇಂಗಾ ಬಿತ್ತಿದ ದಿವಸ ಅಥವಾ ಮಾರನೇ ದಿವಸ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರುತ್ತೆ, 4 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಬಿತ್ತಿದ ದಿವಸ ಅಥವಾ ಮಾರನೇ ದಿವಸ ನಾವು ನೆಲಕ್ಕೆ ಸಿಂಪರಣೆ ಮಾಡೋದ್ರಿಂದ ಆ ಶೇಂಗಾದಲ್ಲಿ ಬರ್ತಕ್ಕಂಥ ಕಳೆಯನ್ನ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡಬಹುದು. ಶೇಂಗಾ ಬಿತ್ತಿ 15 ದಿವಸ ಆದ್ಮೇಲೆನೂ ಕೂಡ 10-15 ದಿವಸ ಆಗಿ ಮತ್ತೆ ಹುಲ್ಲು ಕಾಣಿಸ್ಕೊಳ್ತಪ್ಪ ಅಂತಂದ್ರೆ ಟರ್ಗ ಸೂಪರ್ ಅಂತ ಬರುತ್ತೆ, ಆ ಟರ್ಗ ಸೂಪರ್ ಅನ್ನು ಕೂಡ 1.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಕೂಡ ಶೇಂಗಾದಲ್ಲಿ ಬರ್ತಕ್ಕಂಥ ಕಳೆಯನ್ನು ನಾವು ಆ ಹತೋಟಿಯಲ್ಲಿ ತರಬಹುದು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್, ಈ ಲಘು ಪೋಷಕಾಂಶಗಳು ಪ್ರಾಮುಖ್ಯತೆಯೂ ಬಹಳ ಅಗತ್ಯವಾಗಿರ್ತದೆ ನಮ್ಮ ಈ ಶೇಂಗಾ ಬೆಳೆಯ, ಅದು ವಿಶೇಷವಾಗಿ ಬೇಸಿಗೆ ಬೆಳೆಯ ಶೇಂಗಾ ಬೆಳೆಗೆ. ಇದನ್ನು ಹೇಗೆ ಬಳಸಬೇಕು ಮತ್ತು ಯಾವ್ಯಾವ ರೀತಿಯಲ್ಲಿ ಅಂತ? ಇದನ್ನು ಲಘು ಪೋಷಕಾಂಶಗಳನ್ನು ಬಳಸುವಾಗ ನಮ್ಮ ರೈತರಿಗೆ ಜಿಂಕ್ ಸಲ್ಫೇಟು, ಕಬ್ಬಿಣ ಸಲ್ಫೇಟು, ಜಿಪ್ಸಮ್ಮು ಮತ್ತು ಇವ ಪೊಟ್ಯಾಸ್ ಇದನ್ನ ಸಗಣಿ ಗೊಬ್ಬರ ಅಥವಾ ಸಿಟಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರದಲ್ಲಿ ಮಿಕ್ಸ್ ಮಾಡೇನೆ ನಾವು ಬಿತ್ತುವ ಸಂದರ್ಭದಲ್ಲಿ ಕೊಟ್ಬಿಡ್ಬೇಕು. ಅಂದಾಗ ಮಾತ್ರ ಅದು ಏನಾಗುತ್ತೆ, ಮಣ್ಣಲ್ಲಿ ಸರಿಯಾದ ರೀತಿಯಿಂದ ಮಿಕ್ಸ್ ಆಗಿ ನಮ್ಮ ಬೆಳೆಗಳಿಗೆ ಎಲ್ಲಿ ನಮಗೆ ಜಿಂಕದ ಕೊರತೆ, ಕಬ್ಬಿಣದ ಕೊರತೆ, ಕ್ಯಾಲ್ಸಿಯಂ, ಸಲ್ಫರ್ ಕೊರತೆ ಎಲ್ಲೆಲ್ಲಿ ಕಂಡು ಬರುತ್ತೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಇದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಡಾಕ್ಟರ್, ಈ ಕಳೆ ನಾಶಕ ಮಾಡೇ ಆದಾಗ್ಯೂ ಕೂಡ ಅಲ್ಲಿ ನೀರಿನ ನಿರ್ವಹಣೆ ಬಹಳ ಅಗತ್ಯವಾಗಿರ್ತದೆ. ವೈಜ್ಞಾನಿಕ ಕ್ರಮದಲ್ಲಿ ಕಳೆಯ ನಾಶಕವನ್ನು ಬಳಸಿ ವೈಜ್ಞಾನಿಕ ದೃಷ್ಟಿಯಿಂದ ಆ ಕಳೆಯನ್ನ ನಾವು ನಾಶಪಡಿಸ್ತಾ ಅದಾದ್ಮೇಲೆ ಈ ನೀರಿನ ನಿರ್ವಹಣೆ ಹೇಗೆ ಅಂತ? ಇಲ್ಲಿ ಬೇಸಿಗೆಯಲ್ಲಿ ನೀರಿನ ನಿರ್ವಹಣೆಯನ್ನ ಅತಿ ಮುಖ್ಯ ಪ್ರಾಮುಖ್ಯತೆಯನ್ನ ನಾವು ಮಾಡಬೇಕಾಗತ್ತೆ. ಯಾಕಂದ್ರೆ ಕರೆಂಟಿನ ಅಭಾವ ಇರುತ್ತೆ, ಆಮೇಲೆ ಆಳಿನ ಸಮಸ್ಯೆ ಇರುತ್ತೆ, ನೀರಿನ ಲಭ್ಯತೆ ಕೂಡ ಕಡಿಮೆ ಇರುತ್ತೆ. ಇವೆಲ್ಲವನ್ನ ನಾವು ಗಣನೆಗೆ ತೆಗೆದುಕೊಂಡ್ರೆ ನಾವು ಬಿತ್ತುವ ಸಂದರ್ಭದಲ್ಲಿ ಒಂದು ಸರಿಯಾದ ರೀತಿಯಿಂದ ತೇವಾಂಶವನ್ನು ಕಾಪಾಡಿಕೊಂಡು ಬಿತ್ತಿ ಆ 20-25 ದಿವಸ ಆದಮೇಲೆ ವಾತಾವರಣವನ್ನು ನೋಡಿಕೊಂಡು ಮಣ್ಣಿನ ಗುಣಧರ್ಮವನ್ನು ನೋಡಿಕೊಂಡು ಕೆಂಪು ಮಣ್ಣಿಗೆ 8-10 ದಿವಸಕ್ಕೊಂದ್ಸರಿ ನೀರನ್ನು ಕಟ್ಟಬೇಕಾಗತ್ತೆ. ಕಪ್ಪು ಜಮೀನಲ್ಲಿ ಇರೋದಕ್ಕೆ 15-20 ದಿವಸಕ್ಕೊಂದ್ಸರಿ ನಾವು ನೀರನ್ನು ಕಟ್ಟಬೇಕಾಗತ್ತೆ. ಇದಲ್ಲದೆ ನಮಗೆ ಇನ್ನೂ ನೀರಿನ ಲಭ್ಯತೆಯನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು, ನೀರಿನ ಉಳಿತಾಯ ಮಾಡಬೇಕಂದ್ರೆ ಸ್ಪ್ರಿಂಕ್ಲರ್ ಪದ್ಧತಿ, ತುಂತುರು ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ಇನ್ನೂ ನೀರಿನ ಸಾಮರ್ಥ್ಯತೆಯನ್ನು ಕೂಡ ನಾವು ಹೆಚ್ಚಿಸಬಹುದು. ಇಲ್ಲಿ ಆಳಿನ ಉಳಿತಾಯ, ಸಮಯದ ಉಳಿತಾಯ, ಕರೆಂಟಿನ ಉಳಿತಾಯ, ನಾವು ತುಂತುರು ನೀರಾವರಿ ಪದ್ಧತಿಯನ್ನ ಬೇಸಿಗೆಯಲ್ಲಿ ಪ್ರತಿಯೊಬ್ಬ ರೈತರು ಅಳವಡಿಸಿಕೊಳ್ಳೋದ್ರಿಂದ ನಾವು ಇಲ್ಲಿ 30-40% ನಾವು ನೀರಿನ ಉಳಿತಾಯವನ್ನ ನಾವು ಕಾಣಬಹುದು. ಅದರ ಜೊತೆಗೆ ಈ ಭತ್ತ ಹಾಕ್ತಕ್ಕಂಥ ರೈತರು ಬೇಸಿಗೆಯಲ್ಲಿ ನಾವು ಶೇಂಗಾವನ್ನ ಭತ್ತ ಬದಲಾಗಿ ಶೇಂಗಾವನ್ನ ಹಾಕಿದ್ರೆ 1 ಎಕರೆ ಶೇಂಗಕ್ಕೆ ಬಳಸ್ತಕ್ಕಂಥ ನೀರನ್ನ ನಾವು ಭತ್ತಕ್ಕೆ ಬಳಸ್ತಕ್ಕಂಥ ನೀರನ್ನ ಶೇಂಗಾ ಹಾಕೋದ್ರಿಂದ 4 ಎಕರೆ ಅದೇ ನೀರನ್ನ ನಾವು ಬಳಕೆ ಮಾಡಿಕೊಂಡು ಶೇಂಗಾ ಕೂಡ ನಾವು ಬೆಳೆಸಬಹುದಾಗಿದೆ. ಅದಕ್ಕೆ ರೈತರು ಮುಂಬರುವ ದಿನಗಳಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ವೈಜ್ಞಾನಿಕ ರೀತಿಯಿಂದ ನೀರಿನ ನಿರ್ವಹಣೆಯನ್ನು ಮಾಡಿ ಅತಿ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬಹುದು ಅಂತ ಹೇಳಿ ಈ ಮೂಲಕ ನಾನು ತಿಳಿಸಲಿಕ್ಕೆ. ಸಾಮಾನ್ಯವಾಗಿ 1 ಎಕರೆ ಪ್ರದೇಶದ ಈ ಬೇಸಿಗೆ ಶೇಂಗಾ ಬೆಳೆಯ ವಾರ್ಷಿಕ ಖರ್ಚು ವೆಚ್ಚ ಮತ್ತು ಅದೆಲ್ಲ ತೆಗೆದಾದ ನಂತರ ನಮ್ಮ ರೈತ ಬಾಂಧವರಿಗೆ ಸಿಗುವಂತ ಲಾಭ? ಈಗ ಇಲ್ಲಿ ನಮ್ಮ ರೈತರಿಗೆ ನಾವು ವೈಜ್ಞಾನಿಕ ರೀತಿಯಿಂದ ಹೊಸ ತಳಿಗಳ ಜೊತೆಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಸುಮಾರು ನಮಗೆ ಪ್ರತಿ ಎಕರೆಗೆ ನಮ್ಮ ಸುಧಾರಿತ ಬೇಸಾಯವನ್ನು ತೆಗೆದುಕೊಂಡ್ರೆ 15-20 ಕ್ವಿಂಟಲ್ ಪ್ರತಿ ಎಕರೆಗೆ ಪಡ್ಕೊಳ್ಬಹುದು. ಅದರ ಜೊತೆಗೆ ನಾವು ಏರುಮಡಿ ಪದ್ಧತಿಯಲ್ಲಿ ಸ್ಪ್ರಿಂಕ್ಲರ್ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಾಗ ನಮ್ಮ ರೈತರು ಎಕರೆಗೆ 20 ಕ್ವಿಂಟಲ್ಗಿಂತ ಹೆಚ್ಚಿನ ಇಳುವರಿಯನ್ನು ಕೂಡ 20-25 ಕ್ವಿಂಟಲ್ ಕೂಡ ಪಡಿಬಹುದು. ಉದಾಹರಣೆಗೆ ಪ್ಲಾಸ್ಟಿಕ್ ಮಲ್ಚಿಯನ್ನು ಮಾಡಿ ನಮ್ಮ ರೈತರು ಕೆಲವೊಬ್ಬ ಸಾಧನೆಗೈದ ರೈತರನ್ನು ನಾವು ಗಣನೆಗೆ ತೆಗೆದುಕೊಂಡ್ರ ಅಲ್ಲಿ ಕೂಡ ಎಕರೆಗೆ 40 ಕ್ವಿಂಟಲ್ ಇಳುವರಿ ಪಡಿತಕ್ಕಂಥ ಸಾಮರ್ಥ್ಯ ಕೂಡ ಇದೆ. ಅದನ್ನು ವೈಜ್ಞಾನಿಕ ರೀತಿಯಿಂದ ನಿರ್ವಹಣೆ ಮಾಡಿದಾಗ ಮಾತ್ರ ನಮ್ಮ ರೈತರಿಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಹತ್ತಿರವಿರುವ ರೈತ ಸಂಪರ್ಕ ಕೇಂದ್ರ ಅಥವಾ ಹತ್ತಿರುವ ಸಂಶೋಧನಾ ಮತ್ತು ವಿಜ್ಞಾನ ಕೇಂದ್ರ ವಿಸ್ತರಣೆ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕಿಸಿ ರೈತರಿಗೆ ಸೂಕ್ತವಾದ ಮಾಹಿತಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಮಾಡಬೇಕನ್ನುವಂತ ನಮ್ಮ ರೈತ ಬಂಧುವರಿಗೆ ತಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9480696336 9480696336 ನಂಬರ್ಗೆ ಕರೆ ಮಾಡಿ ಸೂಕ್ತ ಮಾಹಿತಿಯನ್ನು ಪಡ್ಕೊಳ್ಬಹುದು. ರೈತ ಬಂಧುವರು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಡಾಕ್ಟರ್ ಚಂದ್ರಕಾಂತ್ ಎಂ ಕಾಲಿಬಾವಿ ಅವರ ಮೊಬೈಲ್ ಸಂಖ್ಯೆ 9480696336 ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ. ಆ ದೃಷ್ಟಿಯಿಂದ ಡಾಕ್ಟರ್, ಈವರೆಗೆ ಈ ಬೇಸಿಗೆ ಶೇಂಗಾ ಬೆಳೆಯ ಉತ್ಪಾದನೆಯ ತಾಂತ್ರಿಕತೆಗಳು ಈ ವಿಷಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ಟಿದ್ದೀರಿ. ಈ ಎಲ್ಲ ಅಂಶಗಳನ್ನು ರೈತ ಬಾಂಧವರು ಚಾಚು ತಪ್ಪದೆ ಪರಿಪಾಲಿಸಿ ಕಡಿಮೆ ವೆಚ್ಚದಲ್ಲಿ ಅತ್ಯಧಿಕ ಇಳುವರಿಯನ್ನು ಅತ್ಯಧಿಕ ಆದಾಯವನ್ನು ಕೂಡ ಪಡೆಯುವಂಥ ರೈತರಾಗಲಿ ಅನ್ನುವಂಥ ಆಶಯದಿಂದ ಇದುವರೆಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಂಥ ತಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹಾಗೂ ನಮ್ಮ ನಿಲಯದ